ಬರುವ ಎಲ್ಲ ಎಲೆಗಳು ಸಹ ಸಣ್ಣದಾಗಿರುತ್ತೆ ಅಥವಾ ಕುಬ್ಜವಾಗಿರುತ್ತವೆ. ಅಂಥ ಗಿಡದ ಸುಳಿಯ ಭಾಗದಲ್ಲಿ ನೀರು ಕೂಡ ಕಂಡುಬಂದು ಕೆಲವೊಮ್ಮೆ ಎಲೆಯ ಬುಡಭಾಗ ಕಪ್ಪಾಗಿ ಕೊಳೆತಿರುವಂತೆ ಕಂಡುಬರುತ್ತದೆ. ಇದರ ಜೊತೆಗೆ ಈ ರೋಗಪೀಡಿತ ಮರಗಳ ಗೆಣ್ಣುಗಳ ಅಂತರ ಏನು ಹೇಳ್ತೀವಿ, ಆ ಗೆಣ್ಣುಗಳ ಅಂತರ ಸಹ ತೀವ್ರವಾಗಿ ಕಡಿಮೆಯಾಗಿ 1-2 ಇಂಚಿನಷ್ಟಿರುತ್ತೆ. ಬೇರುಗಳು ಸಹ ತೀರಾ ಸಣ್ಣದಾಗಿದ್ದು ಕಪ್ಪಾಗಿ ಸತ್ತು ಹೋಗಿರುವುದು ಕಂಡುಬರುತ್ತದೆ. ಭೂಮಿಯಿಂದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿ ಗಿಡಗಳಿಗೆ ಒದಗಿಸಲು ವಿಫಲವಾಗುತ್ತವೆ. ಈ ರೋಗಕ್ಕೆ ಆ ಫೈಟೋಪ್ಲಾಸ್ಮಾ ಅನ್ನುವಂಥ ಒಂದು ರೋಗಾಣು ಕಾರಣ ಅಂತ ಕಂಡುಬಂದಿದೆ. ಎಲ್ಲೆಲ್ಲಿ ನಾವು ಕೆರೆಗೋಡು ಮಣ್ಣನ್ನು ತಂದು ಹಾಕ್ತಾ ಇರ್ತೀವಿ ಅಂಥ ಪ್ರದೇಶಗಳಲ್ಲೂ ಕೂಡ ಈ ಒಂದು ರೋಗದ ಬಾಧೆ ಅತಿ ಹೆಚ್ಚು ಅಂತ ಕಂಡುಬಂದಿದೆ. ಹಾಗಾಗಿ ಈ ಒಂದು ಕೆರೆಗೋಡು ಮಣ್ಣನ್ನು ಹಾಕೋದನ್ನು ನಾವು ನಿಲ್ಲಿಸಬೇಕು ಅಥವಾ ತಡಿಬೇಕು ಅಂತ ಜ್ಞಾನಿಯಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ರೋಗವನ್ನು ಮ್ಯಾನೇಜ್ ಮಾಡೋದಕ್ಕೆ ಅಥವಾ ತಡೆಗಟ್ಟೋದಕ್ಕೆ ನಾವು ಏನು ಮಾಡಬೇಕಾಗತ್ತೆ ಅನ್ನೋದು. ಮಲೆನಾಡು ಪ್ರದೇಶಕ್ಕೆ ಸೀಮಿತವಾದ ಈಗೇನು ತೀರ್ಥಹಳ್ಳಿ ಸ್ಥಳೀಯ ಅಥವಾ ಸಿರ್ಸಿ ಸ್ಥಳೀಯ ವೆರೈಟಿ ಅಂತ ಏನು ಹೇಳ್ತೀವಿ, ಅಂಥ ವೆರೈಟಿಯನ್ನು ಈ ಮೈದಾನ ಭಾಗಕ್ಕೆ ನಾವು ಬೆಳೆದಾಗ ಈ ಒಂದು ರೋಗದ ಬಾಧೆ ಹೆಚ್ಚಾಗಿ ಕಂಡುಬಂದಿದೆ. ಸಾಮಾನ್ಯವಾಗಿ ಎಲ್ಲೆಲ್ಲಿ ಭತ್ತದ ಗದ್ದೆ ಅಥವಾ ಕಬ್ಬಿನ ಗದ್ದೆ ಇರುತ್ತೆ ಅಂಥ ಭಾಗದಲ್ಲಿ ನಾವು ಬೆಳೆಯನ್ನು ಬೆಳೆದಾಗ ನೀರು ಸರಾಗವಾಗಿ ಹರಿದು ಹೋಗೋದಿಲ್ಲ. ಎಲ್ಲಿ ನೀರು ಸರಾಗವಾಗಿ ಹರಿದು ಹೋಗಲ್ಲೋ ಅಂಥ ಪ್ರದೇಶಗಳಲ್ಲಿ ಈ ರೋಗದ ಬಾಧೆ ಜಾಸ್ತಿ ಇರೋದು ಕಂಡುಬಂದಿದೆ. ಹಾಗಾಗಿ ನಾವು ಇಂಥ ತೋಟಗಳಲ್ಲಿ ಬಸಿಗಾಲುವೆಗಳನ್ನು ಮಾಡಲೇಬೇಕಾಗತ್ತೆ, ಅದು ಒಂದು. ಎರಡನೇದು, ಈ ಅಂತರ್ ಬೆಳೆಯಾಗಿ ಕೋಕೋ ಅಥವಾ ಕಾಳುಮೆಣಸು, ಲವಂಗ, ಹಸಿರು ಜಾಯಿಕಾಯಿಗಳ ಇದೆಯಲ್ಲ, ಆ ಒಂದು ಗಿಡಗಳನ್ನು ನಾವು ಬೆಳೆದಾಗಲೂ ಕೂಡ ಈ ಒಂದು ರೋಗದ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗೆ ನಾವು ಇಳುವರಿಯಲ್ಲೂ ಕೂಡ ಉತ್ತಮ ಇಳುವರಿಯನ್ನು ಪಡೆದು ಹೆಚ್ಚಿನ ಒಂದು ಉಪಯೋಗ ಆಗತ್ತೆ ರೈತರಿಗೆ. ಜೊತೆಗೆ ಅಡಿಕೆಯಲ್ಲಿ ಕನಿಷ್ಠ 2 ವರ್ಷಕ್ಕೊಂದ್ಸತಿ ಆದರೂ ನಾವು ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕಾಗತ್ತೆ. ಸೊ ಈ ಮಣ್ಣು ಪರೀಕ್ಷೆ ಆಧಾರದಲ್ಲಿ ನಾವು ಒಂದು ಈಗ ನಮ್ಮ ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಯೂರಿಯಾ ಇರಲಿ, ಫಾಸ್ಫರಸ್ ಇರಲಿ, ಪೊಟಾಶ್ ಇರಲಿ ಅಥವಾ ಬೇರೆ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನು ಕೂಡ ನಾವು ಹಾಕಬೇಕಾಗತ್ತೆ. ಮೂರನೇದಾಗಿ ಈಗ ಶಿಫಾರಸು ಮಾಡಿದ ಸಾವಯವ ಅಥವಾ ರಸಗೊಬ್ಬರಗಳಂತ ಏನು ಹೇಳ್ತೀವಿ ಅವುಗಳನ್ನು ನಾವು ಏನು ನಿಮ್ಮ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಶಿಫಾರಸು ಮಾಡಿರ್ತಾರೆ ಅದರ ಬೇಸಿಸ್ ಮೇಲೆ ಗಿಡಗಳಿಗೆ ಆ ಒಂದು ನ್ಯೂಟ್ರಿಯೆಂಟ್ಸನ್ನು ನಾವು ಹಾಕ್ಕೋತಾ ಇರಬೇಕು. ಜೊತೆಗೆ ಮುಖ್ಯವಾಗಿ ನೀವು ಇನ್ನೊಂದೇನು ನೆನಪಿಡಬೇಕು ಅಂದರೆ ಪ್ರತಿ ಗಿಡಗಳಿಗೆ ವರ್ಷಕ್ಕೆ ಒಮ್ಮೆ ಆದರೂ ಈ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಸೂಡೋಮೋನಾಸ್ ಫ್ಲಾರಸೆನ್ಸ್ ಮತ್ತು 2 ಕೆಜಿ ಬೇವಿನ ಹಿಂಡಿಯನ್ನು ಒಟ್ಟಿಗೆ ಬೆರೆಸಿ ನೀವು ಮೇ ಜೂನ್ ತಿಂಗಳಲ್ಲಿ ಗಿಡಗಳಿಗೆ ನೀಡುವುದರಿಂದ ಈ ಒಂದು ರೋಗದ ಬಾಧೆ ಕಡಿಮೆಯಾಗಲು ಸಾಕಷ್ಟು ಸಹಕಾರಿ ಆಗಿದೆ ಅಂತ ಸಂಶೋಧನೆಗಳಿಂದ ತಿಳಿದು ಬರುತ್ತೆ. ಹಾಗೆಯೇ ಇದರ ಜೊತೆಗೆ ಈ ಜಿಂಕ್ ಸಲ್ಫೇಟ್ 25 ಗ್ರಾಂ ಮತ್ತು ಮ್ಯಾಗ್ನೀಷಿಯಂ ಸಲ್ಫೇಟ್ 50 ಗ್ರಾಂನಷ್ಟು ಪ್ರತಿ ಗಿಡಕ್ಕೆ ಜೂನ್ ಜುಲೈ ತಿಂಗಳಲ್ಲಿ ನೀಡುವುದರಿಂದ ಈ ರೋಗ ಬರುವುದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾವು ತಡೆಗಟ್ಟಬಹುದು ಅಂತ ತಿಳಿಸೋದಕ್ಕೆ ಇಚ್ಛಿಸ್ತೀನಿ. ಇನ್ನು ಹೆಚ್ಚಿನ ವಿಷಯಗಳು ಬೇಕು ಅನಿಸಿದ್ದಲ್ಲಿ ನನ್ನ ಮೊಬೈಲ್ ನಂಬರ್ ಆದ 9845394918ಕ್ಕೆ ಸಂಪರ್ಕಿಸಬಹುದು. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ನ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೇ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೋತೀನಿ. 8700-0001-0042-42 ಇರು, ಒಂದ್ ನಿಮಿಷ, ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700-0001-42-42 ಅಷ್ಟೇ, ಸುಲಭ. ಇದೀಗ ಕೇಳಿ ಆಕಾಶವಾಣಿ. ಸರಣಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಮಹತ್ವ ಕುರಿತು ಮಾತುಕತೆ. ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಓಲೆ ಮಾತಾಡುತ್ತಾವೆ ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ, ಬೆಳ್ಳಿಯ ಗೆಜ್ಜೆ ಮಾತಾಡುತ್ತಾವೆ. ಓ ಶಬಕ ಶಬಕ, ಭಾರವೈಲಿ ಏನ್ ಬದುಕು ಬದುಕು ಅಂತ ಮಾಡ್ತೀಯ, ಹಂಗೆ ಸುಮಕ್ಕನ್ ಕರ್ಕೊಂಡು ಬಾ, ಈ ಈರಣ್ಣ ಬರ್ತೀನಿ ಅಂತ ಹೇಳಿದ್ದ. ಆಗೋ ಎಲ್ರು ಬಂದೇ ಬಿಟ್ರು, ಬನ್ನಿ ಬನ್ನಿ. ನಮಸ್ಕಾರ, ಎಲ್ರಿಗೂ ನಮಸ್ಕಾರ, ಬನ್ನಿ. ನಮಸ್ಕಾರ. ಅಲ್ಲ ಶೋಭಕ್ಕ, ಸುಮ್ಮಕ್ಕ ಅದೇನ್ ಮನೆ ಬದುಕು ಬದುಕು ಅಂತ ಯಾವಾಗ್ಲೂ ಮಾಡ್ತಾನೆ ಇರ್ತೀರ, ಹೊರಗಿನ ಪ್ರಪಂಚದ ವಿಷಯನೂ ಸ್ವಲ್ಪ ತಿಳ್ಕೊಳ್ಳೋಣ ಬಂದ್ರಿ. ಏನ್ ಮಾಡದ್ ಬಿಡು ಕಂಠಣ, ನಮ್ದು ರೈತರು ಹೇಳಿ ಕೇಳಿ ಎಷ್ಟು ಬದುಕು ಮಾಡಿದ್ರು ಸಾಲಲ್ಲ ನೋಡಪ್ಪ. ಅದೇ ಅದೇನೋ ಗಾದೆ ಹೇಳ್ತಾರೆ ನೋಡು, ಬೇಸಾಯ ಮನ ಮಂದೆಲ್ಲ ಸಾಯ, ಹಂಗಾಗ್ಬಿಟ್ಟಿತ್ತು ನೋಡಪ್ಪ ನಮ್ಮ ಜೀವನ. ಅಯ್ಯೋ ಮಾರಯ್ಯ, ಅದೇನು ಬೇಗ ಹೇಳ್ಸಪ್ಪ. ನಮ್ಮ ಮನೆಯವರು ದಾಳಿಂಬೆ ಬೆಳೆಗೆ ಔಷಧಿ ಹೊಡೆಯೋಕ್ಕೆ ಹೊಲಕ್ಕೆ ಬಂದರು ಕೂಲೇರು, ಊಟಕ್ಕೆ ತಗೊಂಡು ಹೋಗ್ಬೇಕು. ನಮಗಂತೂ ಸಾಕು ಸಾಕಾಗೋಯ್ತು ನೋಡು. ನಮ್ಮ ಮನೆಗೂ ನಮ್ಮ ಯಜಮಾನ್ರು ದಾಳಿಂಬೆ ಬೆಳೆಗೆ ಔಷಧಿ ಹೊಡೆಯಕ್ಕೆ ಹೋಗ್ಬೇಕು ಅಂತ ನನ್ನ ಕರಿತಿದ್ರಪ್ಪ. ಈ ದಾಳಿಂಬೆ ಬೆಳೆದು ಬೆಳೆನೂ ಬರಲಿಲ್ಲ, ಜೊತೆಗೆ ಬೆಲೆನೂ ಸಿಕ್ಕಲಿಲ್ಲ, ಬರೀ ಸಾಲನೇ ಮೈ ಮೇಲೆ ಹೊತ್ಕೊಂಡು ನೋಡ್ರಪ್ಪ. ಮೊದಲು ಒಟ್ಟಿಗೆ ಅನ್ನ ಬೆಳ್ಕೊಳೋದು ಬಿಟ್ಟು ಅದು ಯಾಕೆ ಅಷ್ಟೊಂದು ಸಾಲ ಮಾಡ್ಕೊಂಡು ಹೋದ್ರಕ್ಕ, ಆಮೇಲೆ ತಾನೆ ದುಡ್ಡಿನ ಬೆಳೆ ಬೆಳೆಯೋದು ಹಾಸಿಗೆ ಇದ್ದಷ್ಟು ಕಾಲು ಚಾಚತ್ತಾನೆ. ಹೌದಿರಣ್ಣ, ನಿನ್ನ ಮಾತು ಸರಿನೇಯ. ಆದರೆ ನಮ್ಮನೆ ನನ್ನ ಮಾತು ಎಲ್ಲಿ ಕೇಳ್ತಾರೆ ಹೇಳು. ಈ ಸೀಮೆ ಗೊಬ್ಬರ ಹಾಕಿ ಅನ್ನ ಬೆಳೆದು ಆ ಅನ್ನ ತಿಂದು ತಿಂದು ಬರಬಾರ್ದು ಕಾಯಿಲೆಗಳೆಲ್ಲ ಬಂದುಬಿಟ್ಟು ನೋಡಪ್ಪ. ಈಗ ವಿಷಯಕ್ಕೆ ಬಂದ್ರಿ ನೋಡ್ರಿ, ನಾನು ಚರ್ಚೆ ಮಾಡೋಕೆ ಬಂದಿರೋದು ಅದೇ ವಿಷಯ ನೋಡು. ಅದೇನು ವಿಷಯ, ನಮಗೂ ಹೊಸಿ ತಿಳಿಸಿ ಹೇಳ್ಕಂಠಣ. ಶುಭಕ ಸುಮಕ್ಕ, ಇರೋಣ. ನಾನು ಮೊನ್ನೆ ಕೃಷಿ ಇಲಾಖೆ ಕಡೆ ಹೋಗಿದ್ದೆ ಕಣ್ರವ, ಅಲ್ಲಿ ರೈತರಿಗೆ ಒಂದು ಕಾರ್ಯಕ್ರಮ ನಡೀತಿತ್ತು. ನಾನು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ಕೇಳಿದೆ, ರೈತರಿಗೆ ಇಲಾಖೆಯವರು ಸಾವೆ ಬೆಳೀರಿ, ನವಣೆ ಬೆಳೀರಿ, ರಾಗಿ, ಸಜ್ಜೆ, ಬರಗು, ಕೊರ್ಲೆ ಬೆಳೀರಿ, ಇದಕ್ಕೆ ಸರ್ಕಾರದ ಪ್ರೋತ್ಸಾಹನ ಐತೆ ಪಡ್ಕೊಳ್ರಿ ಅಂತ ಹೇಳಿದ್ರು ಕಣ್ರವ. ಓ ಹೌದ್ ನೋಡ್ಕಂಠಣ, ಮೊದಲು ನಮ್ಮ ಪೂರ್ವಿಕರು ಇವನ್ನೆಲ್ಲ ಬೆಳೀತಿದ್ರು, ಜೊತೆಗೆ ಮಧ್ಯೆ ಮಧ್ಯೆ ಆಕಡಿ ಕಾಳು ಹಾಕ್ಯಂತಿದ್ರು ನೋಡಪ್ಪ. ವರ್ಷ ಪೂರ್ತಿ ಆಗ್ತಿದ್ದು ನೋಡು ನಮಗೆ. ಅದೂ ಅಲ್ಲದೆ ಈ ಸೀಮೆ ಗೊಬ್ಬರ ಹೆಚ್ಚಾಗಿ ಬಳಸ್ತಿರ್ಲಿಲ್ಲ ನೋಡಪ್ಪ. ಆ ಸೀಮೆ ಗೊಬ್ಬರ ಇಲ್ದಿರ ಅನ್ನ ತಿಂದು ಗಟ್ಟಿ ಮುಟ್ಟಾಗಿ ನೂರು ಕಾಲ ಬದುಕರು ನೋಡಪ್ಪ. ಕಂಠಣ, ಎಲ್ಲ ಬೆಳೀತಿದ್ರು, ಆದರೆ ಈಗ ದುಡ್ಡಿನ ಬೆಳೆ ದುಡ್ಡಿನ ಬೆಳೆ ಅಂತ ಇವನ್ನೆಲ್ಲ ಕೈ ಬಿಟ್ಬಿಟ್ರು ಕಂಠಣ ನೋಡು. ಹೌದೌದು ಹೌದೌದು ಕಂಠಣ್ಣ, ನಮ್ಮ ಹಿರಿಯರು ಎಲ್ಲ ಬೆಳೆಗಳನ್ನು ಬೆಳೆದು ತಿಂದು ತಿಂದು ಆರೋಗ್ಯ ಚೆನ್ನಾಗಿಟ್ಕೊಂಡಿದ್ರು ನೋಡು, ಆಮೇಲೆ ದುಡ್ಡಿನ ಬೆಳೆ ಬೆಳೆಯೋರು. ಮನೆ ತುಂಬ ದವಸ ಧಾನ್ಯ ಇತ್ತು ಅಂದರೆ ಎಲ್ಲರದು ನೆಮ್ಮದಿ ಜೀವನ ಇತ್ತು ನೋಡು. ಹೌದೌದು ಶುಭಕ ಸುಮಕ, ಇರಣ ಈಗ ಹೇಳಿದ್ರಲ್ಲ, ರಾಗಿ, ಸಾಮೆ, ನವಣೆ, ಸಜ್ಜೆ, ಬರಗು, ಕೊರ್ಲೆ ಇವುಗಳನ್ನು ಸಿರಿಧಾನ್ಯ ಅಂತಲೂ ಕರೀತಾರೆ, ತೃಣಧಾನ್ಯ ಅಂತಲೂ ಕರೀತಾರೆ ನೋಡು. ಮತ್ತೆ ಕಂಠಣ್ಣ, ಈ ಬೆಳೆ ಬೆಳೆದ್ರೆ ರೈತರಿಗೆ ಏನೋ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲಪ್ಪ, ಇದನ್ನ ನಾವ್ ಹೆಂಗ್ ತಗೋಬೇಕು ಕಂಠಣ್ಣ? ಇದರಿಂದ ಏನ್ ಉಪಯೋಗ ಐತಿ ಅಂತ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದೇನಣ್ಣ? ಸರ್ಕಾರ ರೈತರಿಗೆ ಈ ಬೆಳೆ ಬೆಳೆಯೋಕೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ ಸುಮಕ. ಸುಮಕ, ಏನಣ್ಣ ಆ ಕಾರ್ಯಕ್ರಮಕ್ಕೆ ಹೋಗಿದ್ನಲ್ಲ ನಾನು ಮೊನ್ನೆ ಕೃಷಿ ಇಲಾಖೆ ಕಾರ್ಯಕ್ರಮಗೆ, ಅದ್ರಾಗೆ ಕೃಷಿ ತಜ್ಞರು ಬಂದಿದ್ರು, ವಿವಿಧ ಬೆಳೆಗಳ ಬೀಜ ತಜ್ಞರು ಬಂದಿದ್ರು, ಆರೋಗ್ಯ ತಜ್ಞರು ಬಂದಿದ್ರು. ಯಾವ ಬೆಳೆ ಬೆಳೆದ್ರೆ ಆರೋಗ್ಯಕ್ಕೆ ಅನುಕೂಲ ಐತೆ, ಕಡಿಮೆ ಖರ್ಚಿನಾಗೆ ಅಧಿಕ ಆದಾಯ ಐತೆ ಅಂತನೂ ತಿಳಿಸಿದ್ರು ಕಣ್ರವ. ಹೌದೌದು, ಹಿಂಗ್ ನಮ್ಗೆ ಹೇಳಿದ್ರೆ ತಿಳಿಯಕ್ಕಿಲ್ಲ ಕಂಠಣ್ಣ, ಹೊಸಿ ಬಿಡಿಸಿ ಹೇಳಪ್ಪ ನೀನು. ನೋಡು ಶಬಕ ಸುಮಕ, ಇರಣ, ಈ ಸಿರಿಧಾನ್ಯದ ಬೆಳೆಗಳಿದಾವಲ್ಲ, ಅವು ಎಲ್ಲ ಕಾಲಕ್ಕೂ ಹೊಂದಿಕೊಳ್ಳುವ ಬೆಳೆಗಳು. ಕಡಿಮೆ ಮಳೆ ಬಿದ್ದರೂ ಕಡಿಮೆ ಗೊಬ್ಬರ ಹಾಕಿದ್ರೂ ಬೆಳೆ ಕೈಗೆ ಸಿಗುತ್ತೆ, ಇಳುವರಿನೂ ಬರುತ್ತೆ, ಇದ್ರಾಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಪೋಷಕಾಂಶಗಳು ಹೆಚ್ಚಾಗಿದ್ದಾವೆ ಅಂತೂ ಹೇಳಿದ್ರು ಕಣ್ರವ್ವ. ಹೌದು ಕಣ್ಣ, ಈ ಸೀಮೆ ಗೊಬ್ಬರ ಹಾಕಿರೋ ಅನ್ನ ತಿಂದು ತಿಂದು ಬಿ ಪಿ, ಶುಗರು, ಕ್ಯಾನ್ಸರು ಅಂತ ಬರಬಾರದ ಕಾಯಿಲೆಲ್ಲ ಬಂದವ ನೋಡಪ್ಪ. ಹಾಂ, ಅದಕ್ಕೆ ಸರ್ಕಾರ ರೈತರಿಗೆ ರೈತ ಸಿರಿ ಯೋಜನೆ ಅಡಿ ಒಬ್ಬ ರೈತರಿಗೆ ಒಂದು ಹೆಕ್ಟೇರ್ಗೆ 6,000 ರು ಪ್ರೋತ್ಸಾಹ ಧನ ಕೊಡ್ತಾರೆ ನೋಡಿ ಈ ಬೆಳೆ ಬೆಳೆಯೋಕ್ಕೆ. ಹೌದಣ್ಣ. ಹೌದು ಕಣ್ರವ್ವ, ನಿಮ್ಮ ಮನೆ ಕೆಲಸ ಅಂತ ಮನೆಯಲ್ಲಿ ಇದ್ದರೆ ಏನು ಗೊತ್ತಾಗುತ್ತೆ ಹೇಳು, ಕೃಷಿ ಇಲಾಖೆ ಕಡೆ ಬರಬೇಕು, ಅಧಿಕಾರಿಗಳ ಭೇಟಿ ಮಾಡಬೇಕು, ಮಾಹಿತಿ ತಿಳ್ಕೋಬೇಕು. ಕಂಟಣ್ಣ, ಈ ಸಿರಿಧಾನ್ಯದಿಂದ ಏನೇನು ಆಹಾರ ತಯಾರು ಮಾಡ್ಬೋದು ಅನ್ನೋದೇನಾದರೂ ನಿನಗೆ ಗೊತ್ತೇನಪ್ಪ? ಹಾಂ ನೋಡ್ರವ್ವ. ಹೌದು ಕಣ್ರವ್ವ, ಇದರಿಂದ ಅನ್ನ, ಇಡ್ಲಿ, ದೋಸೆ, ಪೊಂಗಲ್ಲು, ಲಡ್ಡು, ಜಾಮೂನು, ಐಸ್ ಕ್ರೀಮು ಇತ್ಯಾದಿ ತಯಾರು ಮಾಡ್ಬೋದು ಅಂತ ಹೇಳಿದರು ಕಣ್ರವ್ವ. ಈ ಬಿಳಿ ಅಕ್ಕಿಯನ್ನು ಬಳಸ್ತೀವಲ್ಲ, ಹಂಗೆ ಇದನ್ನು ಬಳಸ್ಬೋದಂತೆ. ಹೌದೇನು ಕಣ್ರಣ್ಣ? ಹೌದು. ಈ ಸಿರಿಧಾನ್ಯಗಂತ ಒಳ್ಳೆ ಅಂಶ ಏನೈತಿ ಅಂತ? ಹಾಂ, ಒಳ್ಳೆ ಮಾತು ಕೇಳಿದೆ ನೋಡವ್ವ ಸುಮಕ. ಈ ಸಿರಿಧಾನ್ಯದಲ್ಲಿ ಪ್ರೋಟೀನ್, ಕ್ಯಾಲ್ಸಿಯಂ, ಕೊಬ್ಬಿನ ಆಮ್ಲಗಳು, ಖನಿಜಾಂಶಗಳಾದ ರಂಜಕ, ಮ್ಯಾಂಗ್ನೀಸ್, ಕಬ್ಬಿಣದ ಅಂಶ, ಪೊಟಾಸಿಯಂ, ಅಮೈನೋ ಆಮ್ಲ ಮುಂತಾದ ಅನೇಕ ಪೋಷಕಾಂಶಗಳು ಇದೆ ಅಂತ ಕಣ್ರವ. ಈ ಸಿರಿಧಾನ್ಯ ಊಟ ಮಾಡೋದ್ರಿಂದ ಯಾವ ಕಾಯಿಲೆ ವಾಸಿಯಾಗುತ್ತೆ ಅಂತ ಏನಾದರೂ ಹೇಳಿದ್ರ ಅಣ್ಣ? ಹಾಂ ಇರಣ್ಣ, ಒಳ್ಳೆ ಪ್ರಶ್ನೆ ಕೇಳಿದೆ ನೋಡು. ಇವತ್ತು ಸಿರಿಧಾನ್ಯ ಊಟ ಮಾಡೋದ್ರಿಂದ ನಮಗೆ ಮನುಷ್ಯನ ಶರೀರದ ನರಮಂಡಲದ ರಕ್ತನಾಳಗಳು ಶುದ್ಧಿ ಮಾಡ್ತಾವಂತೆ, ಶುದ್ಧ ರಕ್ತ ಸೃಷ್ಟಿಗೆ ಕಾರಣವಾಗುತ್ತಂತೆ. ಅಲ್ಲದೆ ಮಲಬದ್ಧತೆ, ಹೊಟ್ಟೆ ಉಬ್ಬರ, ರಕ್ತದೊತ್ತಡ ಕಡಿಮೆ, ಸಕ್ಕರೆ ಕಾಯಿಲೆ ಹತೋಟಿ, ಪಿತ್ತಕಲ್ಲು, ಕಿಡ್ನಿ ಕಲ್ಲು ಕರಗಿಸಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಚರ್ಮದ ಕಾಂತಿ ಹೆಚ್ಚಿಸ್ತದೆ ಅಂತೆ. ಜಠರದ ಹುಣ್ಣು, ದೊಡ್ಡ ಕರುಳಿನ ಕ್ಯಾನ್ಸರ್ನಂತಹ ರೋಗಗಳನ್ನು ತಡೆಗಟ್ಟುವ ಶಕ್ತಿ ಇದೆ ಅಂತ ಕಣ್ರವ. ಅಯ್ಯೋ ಏನು ಕಣ್ಣ, ಇಷ್ಟೊಂದು ಒಳ್ಳೆ ಸುದ್ದಿ ಹೇಳ್ಬಿಟ್ಟಲ್ಲ. ಇವತ್ತು ಸಿರಿಧಾನ್ಯ ಬೆಳೆಯೋ ರೈತರಿಗೆ ರೈತ ಸಿರಿ ಯೋಜನೆಯಲ್ಲಿ ಸಹಾಯನೂ ಸಿಗ್ತಿತ್ತೆ, ಇಷ್ಟೊಂದು ಆರೋಗ್ಯ ಕೂಡ ನಮಗೆ ಇರುತ್ತೆ. ನೋಡಿ ಕಣ್ಣ, ಇದರಿಂದ ನಾವು ಬೆಳೆಯೋಣ, ನಾವು ಇದನ್ನು ಊಟ ಮಾಡೋಣ, ನಮ್ಮ ಜನಕ್ಕೂ ಕೂಡ ನಾವು ಇದನ್ನೇ ಕೊಡೋಣ. ಸಿರಿಧಾನ್ಯದಲ್ಲಿ ಇಷ್ಟೊಂದು ಆರೋಗ್ಯ ಇದೆ ಅನ್ನೋಂಥದ್ದನ್ನು ಎಲ್ಲ ನಮ್ಮ ಜನರಿಗೂ ತಿಳಿಸೋಣ, ಬರ್ರಪ್ಪ ಹೋಗೋಣ. ಹೌದು ಹೌದು ಸುಮಕ್ಕ. ಇರಣ, ನೀವು ನಿಮ್ಮ ಸುತ್ತಮುತ್ತಲ ರೈತರಿಗೆ ತಿಳಿ ಹೇಳಬೇಕು, ಅವ್ರಿಗೂ ಸಿರಿಧಾನ್ಯ ಬೆಳೆಯೋದ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಇದರಲ್ಲಿರ್ತಕ್ಕಂಥ ಆರೋಗ್ಯದ ಅಂಶಗಳನ್ನು ಅವರಿಗೆ ತಿಳುವಳಿಕೆ ಮೂಡಿದಾಗ ಮಾತ್ರ ಈ ಬೆಳೆಯನ್ನು ಬೆಳೆದು ಆರೋಗ್ಯವನ್ನು ಕಾಪಾಡಿಕೊಳ್ಬಹುದು. ಗೊತ್ತಾಯ್ತಲ್ಲ, ನಡ್ರಿ ಹೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಬೆಳಗಾಗ ನಾನೆಟ್ಟು ಯಾರ್ಯಾರ ನೆನೆಯಾಲಿ, ಬೆಳಗಾಗ ನಾನೆಟ್ಟು ಯಾರ್ಯಾರ ನೆನೆಯಾಲಿ, ಎಳ್ಳು ಜೀರಿಗೆ ಬೆಳೆಯೋ ಬೆಳೆಯೋಳ ಭೂಮಿ ತಾಯ ಎದ್ದೊಂದು ಗಳಿಗೆ ನೆನೆದೇನು ಕೋಲೆ ಮಾತಾಡುತ್ತಾರೆ. ಇದುವರೆಗೂ ಸಿರಿಧಾನ್ಯಗಳ ಮಹತ್ವ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಶ್ರೀಮತಿ ಎಂ ಶೋಭಾ, ಶ್ರೀಮತಿ ಪಿಎಂ ಸುಮಾ, ಪೀಲಾಪುರ ಆರ್ ಕಂಟೇಶ್ ಹಾಗೂ ಎಸ್ ಕುಮಾರಸ್ವಾಮಿ. ಇದುವರೆಗೂ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಬಿಸಿದ್ದಣ್ಣ, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ರೈತ ಬಾಂಧವರೇ, ಈಗ ಕೇಳಿ ಸಾವಯವ ಕೃಷಿಯಲ್ಲಿ ಮಿಶ್ರ ಬೆಳೆ ಪದ್ಧತಿಯಲ್ಲಿನ ಅನುಭವಗಳ ಕುರಿತು ಚಳ್ಳಕೆರೆ ತಾಲೂಕು ರೇಣುಕಾಪುರ ಗ್ರಾಮದ ಕೃಷಿಕ ಆರ್ಎಸ್ ನಾಗೇಂದ್ರಪ್ಪ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಳ್ಳಕೆರೆ ತಾಲೂಕಿನ ರೇಣುಕಾಪುರ ಗ್ರಾಮದ ಪ್ರಗತಿಪರ ಕೃಷಿಕರಾದಂತಹ ಆರ್ಎಸ್ ನಾಗೇಂದ್ರಪ್ಪ ಅವರನ್ನ ಮಾತಾಡಿಸ್ತಾ ಇದ್ದೀವಿ. ಅವರು ತಮ್ಮ ಒಂದು ಸಾವಯವ ಕೃಷಿಯಲ್ಲಿ ಈ ಒಂದು ಹಣ್ಣಿನ ಬೆಳೆಗಳನ್ನ ಯಾವ ರೀತಿ ಬೆಳೀತಾ ಇದ್ದಾರೆ, ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಜೊತೆಗೆ ಈ ಒಂದು ಸಿರಿಧಾನ್ಯಗಳನ್ನ ಯಾವ ರೀತಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ, ಏಕೆ ಸಾವಯವ ಕೃಷಿಯನ್ನು ಮಾಡಿಕೊಂಡು ಸಾವಯವ ಕೃಷಿಯಲ್ಲೇ ಈ ಒಂದು ಬೆಳೆಗಳನ್ನ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಲ್ಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಾಗೇಂದ್ರಪ್ಪ ಅವರೇ. ನಮಸ್ಕಾರ ಸರ್. ನಾಗೇಂದ್ರಪ್ಪ ಅವರೇ, ಹೇಳಿ, ನೀವು ಸಾವಯವ ಕೃಷಿ ಮಾಡಬೇಕಂತ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ರಿ? ಸರ್, ಸುಮಾರು 15 ವರ್ಷಗಳ ಹಿಂದೆ ನಾನು ಎಲ್ಲ ರೈತರಂತೆ ಈ ರಾಸಾಯನಿಕ ಕೃಷಿಯಲ್ಲೇ ತೊಡಗಿಸ್ಕೊಂಡಿದ್ದೆ. ಅದರ ಖರ್ಚುಗಳು ಮತ್ತು ಅದರಲ್ಲಿ ಬರ್ತಕ್ಕಂಥ ರೋಗಗಳ ನಿಯಂತ್ರಣ ಇರ್ಬೋದು ಅಥವಾ ಅದರಿಂದ ನಮ್ಮ ಆರೋಗ್ಯದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ಕಂಡುಕೊಂಡು ಯಾಕೋ ನನಗೆ ಇದು ದಾರಿ ಸರಿಯಿಲ್ಲ ಅನ್ನಿಸ್ತು. ಆ ಕಾರಣದಿಂದ ನಾನೇನು ಮಾಡಿದೆ, ಇದ್ರ ಬದಲಿ ವ್ಯವಸ್ಥೆ ಹೇಗೆ ಮಾಡೋದು ಅಂತಂದು ಆಲೋಚನೆ ಮಾಡಿದಾಗ, ರಾಸಾಯನಿಕಗಳನ್ನು ಬಳಸದೆ ನಾವೇನಾದರೂ ಕೃಷಿ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಯೋಚನೆ ಮಾಡಿದಾಗ ಕೆಲವು ವಿಚಾರಗಳನ್ನು ತಿಳ್ಕೊಂಡೆ. ಈ ಸುಭಾಷ್ ಪಾಳೇಕರ್ ಅಂತ ಮಹಾರಾಷ್ಟ್ರದಲ್ಲೊಬ್ಬರಿದ್ದಾರೆ, ನಾರಾಯಣ ರೆಡ್ಡಿ ಅಂತ ನಮ್ಮ ಸಾವಯವ ಕೃಷಿಕರು ಇರ್ಬೋದು, ಅವ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಂಡಾಗ ನನಗೆ ಗೊತ್ತಾಯಿತು, ಓಹೋ ನಾವು ಹೋಗ್ತಕ್ಕಂಥ ದಾರಿ ಸರಿ ಇಲ್ಲ, ನಾನು ದಾರಿ ಬದಲು ಮಾಡಬೇಕು ಅಂತಂದ್ಬಿಟ್ಟು ಅವತ್ತು ನಾನು ನಿರ್ಧಾರ ಮಾಡಿದೆ. ಈ ರಾಸಾಯನಿಕ ಕೃಷಿಗೆ ಗುಡ್ ಬೈ ಹೇಳಬೇಕು, ಹಾಗೂ ನಾವು ಸಾವಯವ ಕೃಷಿಯಲ್ಲೇ ನಾನು ನನ್ನ ಜೀವನ ಕಂಡುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ನನ್ನ ಕೆಲಸ ಪ್ರಾರಂಭ ಮಾಡಿದೆ. ಈ ಸಾವಯವ ಕೃಷಿ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡಾಗ ಪ್ರಾರಂಭದಲ್ಲಿ ಯಾವ ರೀತಿ ಸಿದ್ಧತೆ ಮಾಡಿಕೊಂಡ್ರೆ? ಸರ್, ಪ್ರಾರಂಭದಲ್ಲಿ ಸಿದ್ಧತೆ ಅಂತಂದರೆ ನಾನು ಒಂದು ವರ್ಷ ನಾನು ಏನು ಬೆಳೆ ಮಾಡಲಿಲ್ಲ ಸರ್. ನನಗೆ ಅದರದೇ ಒಂದು ರೀತಿ ಈಗ ಭೂಮಿ ಸಂಪೂರ್ಣವಾಗಿ ವಿಷಮಯ ಆಗಿಬಿಟ್ಟಿತ್ತು. ಇದನ್ನು ಹೇಗೆ ಬದಲಾವಣೆ ಮಾಡಬೇಕು ಅಂತ ನನಗೆ ಸಡನ್ನಾಗಿ ಅರ್ಥ ಆಗಲಿಲ್ಲ. ಆಗ ನಾನೇನು ಮಾಡಿದೆ, ಒಂದು ಬೆಳೆ ಮಿಸ್ ಮಾಡಿಬಿಟ್ಟೆ, ನೋಡೋಣ ಬಿಡು ಆಗಿರಲಿ ಅಂತ ಬೀಳ್ಬಿಟ್ಬಿಟ್ಟು. ಆ ನಂತರ ನಾನೇನು ಮಾಡಿದೆ, ಆ ಜಾಗದಲ್ಲಿ ನಾವು ದ್ವಿದಳ ಧಾನ್ಯಗಳನ್ನು ಮತ್ತು ಸಣಬು ಡಯಂಚ ಈ ಥರದ ಬೆಳೆಗಳನ್ನು ಬೆಳೆದು ಆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಲಿಕ್ಕೆ ನಾನು ಪ್ರಯತ್ನ ಮಾಡಿದೆ. ಚೆನ್ನಾಗಾಯಿತು. ಅದನ್ನೆಲ್ಲ ಮಣ್ಣಿಗೆ ಸೇರಿಸ್ಬಿಟ್ಟು ನಾನು ಬೆಳೆದಂಥ ಡಯಂಚ ಇರ್ಬೋದು, ಈ ಸಣಬು ಇರ್ಬೋದು, ದ್ವಿದಳ ಧಾನ್ಯಗಳು ಇರ್ಬೋದು, ಅದನ್ನೆಲ್ಲ ಭೂಮಿಗೆ ಸೇರಿಸಿ ಆಮೇಲೆ ನಾನು ಬೆಳೆಗಳನ್ನು ಹಾಕ್ತಾ ಬಂದೆ ಸರ್. ಬೆಳೆ ನಿಧಾನವಾಗಿ ಚೆನ್ನಾಗಿ ಬಂತಾಯ್ತು. ಈ ಒಂದು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದಂಥ ರೈತರು ನೀವು ದಿಢೀರ್ನೆ ಈ ಸಾವಯವ ಕೃಷಿ ಬಂದಾಗ, ಈಗ ಅಂದರೆ ಸಾಕಷ್ಟು ಸಾವಯವ ಕೃಷಿಯಲ್ಲಿ ಪ್ರಾರಂಭದಲ್ಲಿ ಯಶಸ್ಸು ಕಾಣೋಕ್ಕಾಗಲ್ಲ ಅಂದರೆ, ನೀವು ಯಾವ ರೀತಿ ತಾಳ್ಮೆಯಿಂದ ಈ ಸಾವಯವ ಕೃಷಿಯನ್ನು ಮುಂದುವರಿಸ್ಕೊಂಡು ಬಂದಿರ? ಸರ್, ಅದು ತಾಳ್ಮೆ ಅಂದರೆ ಅದೇ ಕಲಿಸ್ಬಿಡುತ್ತೆ ಸರ್. ಆ ವಿಷವನ್ನು ಭೂಮಿಗೆ ಉಣಿಸಿ ಉಣಿಸಿ ಉಣಿಸಿ ನಮಗೆ ಒಂದು ರೀತಿ ಜಿಗುಪ್ಸೆ ಬಂದಂಗೆ ಆಗಿಬಿಟ್ಟಿತ್ತು. ಈ ಕೃಷಿನೇ ಬೇಡಪ್ಪ, ಬೇರೆ ಏನಾದರೂ ಕಸಬು ಮಾಡ್ಕೊಂಡಿರೋಣ ಅನ್ನೋ ಒಂದು ಮಟ್ಟಕ್ಕೆ ಬಂದಾಗ ನಾವು ಒಂದು ನಿರ್ಧಾರ ಮಾಡಲೇಬೇಕಾಯಿತು. ಅದರಿಂದ ಆದಾಯ ಹೆಚ್ಚು ಬರುತ್ತೋ ಇಲ್ಲ ಅನ್ನೋದು ಮುಖ್ಯ ಅಲ್ಲ, ನನ್ನ ಭೂಮಿಯನ್ನು ನಾನು ಕಾಪಾಡಬೇಕು. ನಮ್ಮ ಮುಂದಿನ ಪೀಳಿಗೆಗಾದರೂ ಕೂಡ ನಾನು ವಿಷಮುಕ್ತ ಭೂಮಿಯನ್ನು ಬಿಟ್ಟು ಹೋಗಬೇಕು ಅನ್ನೋ ನಿಟ್ಟಿನಿಂದ ನಾನು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ನಾನು ಸಾವಯವ ಕೃಷಿ ಮಾಡಲೇಬೇಕು ಅಂತಂದ್ಕೊಂಡು ನಾನು ಒಂದು ಸ್ವಲ್ಪ ಹಣ್ಣಿನ ಬೆಳೆಗಳನ್ನು ಮಾಡ್ತಾ ಹೋದೆ. ಕೆಲವು ಕಡೆ ಸಿರಿಧಾನ್ಯಗಳನ್ನು ಬೆಳೆದೆ, ಕೆಲವು ತರಕಾರಿಗಳನ್ನು ಬೆಳೆದೆ. ಈ ನಮ್ಮದೇ ಆದಂಥ ಒಂದು ಸಾವಯವ ಕೃಷಿಕರ ಸಂಘ ಮಾಡಿಕೊಂಡು ನಾವೊಂದು ಸಾವಯವ ಸಂತೆ ಅಂತ ಕೂಡ ಮಾಡ್ಕೊಂಡು ಬಂದು ನಾವು ಅದರಲ್ಲೇ ಸ್ವಲ್ಪ ಸ್ವಲ್ಪ ಅಭಿವೃದ್ಧಿ ಕಾಣ್ತಾ ಬಂದ್ವಿ. ನಿಮ್ಮಲ್ಲಿ ಒಟ್ಟಾರೆ ನಿಮ್ಮದು ಎಷ್ಟು ಎಕರೆ ಕೃಷಿ ಭೂಮಿ ಇದೆ? ಒಂದು ಜಾಯಿಂಟ್ ಫ್ಯಾಮಿಲಿ ಸರ್ ನಮ್ಮದು. ಒಟ್ಟು ಒಂದು 100 ಎಕರೆ ಭೂಮಿ ಇದೆ. ನಾವು 5 ಜನ ಅಣ್ತಮ್ಮಂದರು ಸರ್, ನಾವು ಬೇರೆ ಆಗಿಲ್ಲ. ಕೂಡು ಕುಟುಂಬದಲ್ಲೇ ಇರೋದ್ರಿಂದ ನಮಗೆ ಈಗ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀವಿ. ಉಳಿದಿದ್ದನ್ನು ನಾವು ಕೇಣಿಗೆ ಕೊಡ್ತಾ ಇರ್ತೀವಿ. ಸ್ವಲ್ಪ ಶೇಂಗಾ ಹಾಕ್ತಿದ್ವಿ ಬೆದ್ಲಿಗೆ. ಮತ್ತು ನೀರಾವರಿಲಿ ಬಂದು ಒಂದು 10 ಎಕರೆಯಲ್ಲಿ ಮೂಸಂಬಿ, ಸಪೋಟ ಇದೆ, ಬಾಳೆ ಇದೆ, ಸ್ವಲ್ಪ ಪಪ್ಪಾಯಿ ಹಾಕಿದ್ದೆ, ಸ್ವಲ್ಪ ಆಪಲ್ ಬೇರಿದೆ, ಸೀತಾಫಲ ಇದೆ. ಈ ಥರ ಎಲ್ಲ ಮಿಶ್ರ ಬೆಳೆಗಳನ್ನು ಮಾಡಿಕೊಂಡು ಅದರಲ್ಲಿ ನುಗ್ಗೆ ಬೆಳೆದೆ, ಈ ಹರಳು ಬೆಳೆ ಔಡ್ಲ ಅಂತಂದ್ಬಿಟ್ಟು ಈ ಥರ ಬೆಳೆಗಳನ್ನು ಮಿಶ್ರ ಬೆಳೆ ಮಾಡಿಕೊಂಡು ನಾನು ಹಣ್ಣಿನ ಬೆಳೆ ಮಾಡ್ತಾ ಇದ್ದೀನಿ ಸರ್. ಈಗ 100 ಎಕರೆ ಜಮೀನಿನಲ್ಲಿ 8 ಎಕರೆ ಸಾವಯವ ಕೃಷಿಗೆ ಅಳವಡಿಸ್ಕೊಂಡಿದ್ದೀರಾ? ಸರ್, ಸಾವಯವ ಕೃಷಿ ಅಂದರೆ ನಾನು ಸಂಪೂರ್ಣ ಮೊದಲು ರಾಸಾಯನಿಕ ಕೃಷಿ ಮಾಡ್ತಾ ಇದ್ದಿದ್ದೆ. ಸುಮಾರು ಒಂದು 18 ಎಕರೆ ಮಾಡ್ತಾ ಇದ್ವಿ ಸರ್. ಉಳಿದಿದ್ದೆಲ್ಲ ಶೇಂಗಾ ಬೆಳೆ ಬೆಳೆದಿಕ್ಕೆ ನಾವು ಒಂದು ಸ್ವಲ್ಪ DAP ಒಂದು ಪ್ರಾರಂಭದಲ್ಲಿ ಬಿತ್ತನೆ ಟೈಮ್ನಲ್ಲಿ ಹಾಕಿದರೆ ಬಿಟ್ಟರೆ ಏನು ಮಾಡ್ತಾ ಇರಲಿಲ್ಲ. ಉಳಿದ ಸುಮಾರು ಭೂಮಿನ ನಾವು ದನ ಕರುಗಳು ಮೇಯಿಸಲಿಕ್ಕೆ ಹಾಗೆ ಬಿಟ್ಟಿದ್ದೀವಿ. ಅದು ಭೂಮಿ ಎಂದೂ ರಾಸಾಯನಿಕವನ್ನು ಕಂಡೇ ಇಲ್ಲ. ಆ ಭೂಮಿ ಹಾಗೆ ಇದೆ ಸರ್. ಅದು ಒಂದು ನೈಸರ್ಗಿಕ ಕಾಡು ಥರ ಇದೆ. ಅದು ಅದನ್ನು ನಾವೇನು ಮಾಡೋಕ್ಕೆ ಹೋಗಿಲ್ಲ ಸರ್. ಅದು ಆ ಥರ ಇದೆ ಸರ್, ಒಂದು 40 ಎಕರೆ. ಈಗ ಹಣ್ಣಿನ ಬೆಳೆಗಳು ಅಂತಂದರೆ ಯಾವ ಯಾವ ಹಣ್ಣಿನ ಬೆಳೆಗಳನ್ನ ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ದೀರಾ? ಸರ್, ನಮ್ಮದು ಮುಖ್ಯ ಬೆಳೆ ಬಂದು ಮೂಸಂಬಿ ಸರ್. 15 ಅಡಿಗೊಂದು ಮೂಸಂಬಿ ಬೆಳೆಯನ್ನು ಬೆಳೆದಿದ್ದೀವಿ. ಆಮೇಲೆ 30 ಅಡಿಗೊಂದು ಸಪೋಟ ಗಿಡಗಳನ್ನು ಒಂದು 150 ಗಿಡ ಹಾಕಿದ್ದೀವಿ. ಅದರ ಮಧ್ಯದಲ್ಲಿ ಆಪಲ್ ಬೇರ್ ಅಂತಕ್ಕಂಥದ್ದನ್ನು ಒಂದು ಬರೆಹಣ್ಣು ಅದನ್ನು ಸ್ವಲ್ಪ ಸ್ಯಾಂಪಲ್ಗೆ ಅಂತ ಒಂದು 50 ಗಿಡ ಹಾಕ್ಕೊಂಡಿದ್ದೀನಿ ಸರ್. ಅದರ ಮಧ್ಯೆ ಈಗ 15 ಅಡಿ ಮಧ್ಯದಲ್ಲಿ 7.5 ಅಡಿಗೊಂದು ಪಪ್ಪಾಯ ಹಾಕಿದ್ದೆ. ಮತ್ತು 15 ಅಡಿಗೊಂದು ಬಾಳೆ ಹಾಕಿದ್ದೀನಿ ಸರ್. ಹೀಗೆ ಎಲ್ಲ ಮಿಶ್ರ ಬೆಳೆ ಮಾಡಿ ಬೆಳೆ ಬೆಳೀತಾ ಇದ್ದೀನಿ ಸರ್. ಈಗ ಮಿಶ್ರ ಬೆಳೆ ಅಂತಂದ್ರೆ ಹಣ್ಣಿನ ಬೆಳೆಗಳನ್ನ ಎಷ್ಟು ಎಕರೆ ಒಳಗಡೆ ಬೆಳೀತಾ ಇದ್ರ ಸರ್? ಒಟ್ಟು 10 ಎಕರೆಯಲ್ಲಿ ಬೆಳೀತಾ ಇದೀವಿ ಸರ್. 10 ಎಕರೆಯಲ್ಲಿ 2 ಎಕರೆಯಲ್ಲಿ ನಾನು ನೈಸರ್ಗಿಕ ಕೃಷಿ ಅಂತಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅಂದ್ರೆ ಅದಕ್ಕೆ ಸಾವಯವ ಕೂಡ ಅಲ್ಲ, ಏನಿದ್ರು ನಾನು ಜೀವಾಮೃತ ಘನ ಜೀವಾಮೃತ ಈ ತರದನ್ನೇ ಬಳಕೆ ಮಾಡ್ಕೊಂಡು ಬೆಳೀತಾ ಇದ್ದೀನಿ. ಅತಿ ಕಡಿಮೆ ಖರ್ಚಿನಿಂದ ನಾವು ಈ ಗಾಳಿ ಬೆಳಕು ಮತ್ತೆ ಬೆಳೆಗಳಿಗೆ ಬೇಕಾದಂಥ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಕೊಟ್ಟು ನೈಸರ್ಗಿಕವಾಗಿ ಬೆಳೆಯಲಿಕ್ಕೆ ಅನುವು ಮಾಡಿಕೊಟ್ಟು ನಾನು ಬೆಳೆ ಮಾಡ್ತಾ ಇದ್ದೀನಿ ಸರ್. ಈ ಸಾವಯವ ಕೃಷಿಗೂ ಮತ್ತು ಸಹಜ ನೈಸರ್ಗಿಕ ಕೃಷಿಗೂ ಏನು ವ್ಯತ್ಯಾಸ ಕಂಡಿದ್ರೆ ಸರ್? ಸಾವಯವ ಕೃಷಿ ಅಂದರೆ ನಾವು ಒಳಸುರಿಗಳನ್ನು ತಂದು ಕೊಡಬೇಕಾಗ್ತದೆ. ಅದು ಮಾರ್ಕೆಟ್ನಲ್ಲಿ ಇವತ್ತು ಬೇರೆ ಬೇರೆ ಕಂಪನಿಗಳ ಮುಖಾಂತರ ತರೋದು, ಅದು ಏನಾಗುತ್ತೆ ಅಂದರೆ ಅದು ಖರ್ಚು ಜಾಸ್ತಿ ಬರ್ತದೆ. ಈಗ ರಾಸಾಯನಿಕದಷ್ಟೇ ಖರ್ಚು ಬರ್ತದೆ, ಸೊ ಕೆಲವು ಟೈಮು ಹೆಚ್ಚೂ ಬರ್ಬೋದು ಅದು. ಆದರೆ ನಿರೀಕ್ಷೆ ಮಟ್ಟ ತಲುಪೋಕ್ಕೆ ಸಾಧ್ಯ ಆಗಲ್ಲ. ಯಾಕೆಂತಂದರೆ ಸರ್, ಈ ಸಾವಯವ ಕೃಷಿ ಹೇಗೆ ಅಂತಂದರೆ ನಾವು ಭೂಮಿ ಡೆವಲಪ್ ಆಗಬೇಕಂದ್ರೆ ನಾವು ಭೂಮಿಲಿರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿಪಡಿಸ್ಬೇಕು ಅಂತಂದರೆ ನಾವು ನೈಸರ್ಗಿಕವಾಗಿ ಅವಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಕೊಡಬೇಕಾಗ್ತೈತೆ. ನಾವು ಜೀವಾಮೃತ ಅಂತಂದು ಈ ನಾಟಿ ಹಸುವಿನ ಸಗಣಿ ಗಂಜಲ ಅದನ್ನು ಉಪಯೋಗಿಸ್ಕೊಂಡೆ ನಾವು ಅದರಲ್ಲಿರ್ತಕ್ಕಂಥ ಸುಮಾರು 26 ಬಗೆಯ ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿ ಮಾಡಿ ಭೂಮಿಗೆ ಸೇರಿಸ್ತಾ ಮತ್ತು ಆ ಭೂಮಿಯ ಮೇಲುಗಡೆ ನಾವು ಹೊದಿಕೆ ಒಣ ಹೊದಿಕೆ ಇರ್ಬೋದು ಅಥವಾ ಈ ಲೈವ್ ಮಲ್ಚಿಂಗ್ ನಾವು ಏನಾದರೂ ಬೇರೆ ಬೇರೆ ಬೆಳೆಗಳನ್ನು ಅಂತರ ಬೆಳೆ ಬೆಳ್ಕೊಂಡು ಭೂಮಿಗೆ ಹೊದಿಕೆಯಾಗಿ ಮಾಡಿದರೆ ಅದಾಗಿ ಅದೇ ಭೂಮಿಯಲ್ಲಿ ಈ ಹ್ಯೂಮಸ್ಸು ಹೆಚ್ಚು ಉತ್ಪತ್ತಿಯಾಗಿಬಿಟ್ಟು ಭೂಮಿ ಫಲವತ್ತತೆ ಪಡೆದು ಬೆಳೆಯ ಒಂದು ಇಳುವರಿ ಹೆಚ್ಚಾಗ್ತಾ ಹೋಗ್ತದೆ ಸರ್. ಈ ಸಾವಯವ ಕೃಷಿ ಮತ್ತು ಸಹಜ ನೈಸರ್ಗಿಕ ಕೃಷಿಯನ್ನು ಅಳವಡಿಸಿಕೊಂಡಿದ್ರಲ್ಲ ಈ ಹಣ್ಣಿನ ಬೆಳೆಗಳಲ್ಲಿ, ಏನಾದರೂ ರೋಗ ರುಜಿನೆ ಬಂದಾಗ ಆ ಒಂದು ರೋಗಗಳನ್ನ ಯಾವ ರೀತಿ ನಿಯಂತ್ರಣ ಮಾಡ್ತೀರಾ, ಇದ್ರ ಬಗ್ಗೆ ಹೇಳಿ ಸರ್. ಈಗ ನಾವು ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾವು ನಮ್ಮದೇ ಆದಂಥ ಕೆಲವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗ್ತದೆ. ಅಂದರೆ ಕೆಲವು ಔಷಧಿಗಳನ್ನು ಅವಕ್ಕೆ ಬೇಕಾದಂಥ ಸುಮಾರು ಒಂದು 10 ರೀತಿಯ ದಶಪರ್ಣಿ ಕಷಾಯ ಅಂತ ಮಾಡ್ತೀವಿ ಸರ್. ಅಂದರೆ 10 ರೀತಿಯ ವಿವಿಧ ಗಿಡದ ಎಲೆಗಳನ್ನು ತಂದು ಒಂದು ಕಡೆ ಅದನ್ನು ಕೊಳೆ ಹಾಕ್ತೀವಿ ಸರ್. ಒಂದು ಡ್ರಮ್ನಲ್ಲಿ ಏನು ಮಾಡ್ತೀವಿ, ಇದು ಗಂಜಲ ಹಾಕಿಬಿಟ್ಟು ಗಂಜಲದಲ್ಲಿ ಕೊಳೆ ಹಾಕ್ಬಿಡ್ತೀವಿ. ಇನ್ನೊಂದು ಕಡೆ ನಾವು ನಾಟಿ ಹಸುವಿನ ಮಜ್ಜಿಗೆಯನ್ನು ಒಂದು ಕಡೆ ಸ್ಟಾಕ್ ಮಾಡ್ತಾ ಹೋಗ್ತೀವಿ. ಆ ನಾಟಿ ಹಸುವಿನ ಮಜ್ಜಿಗೆ ಅಂತಂದರೆ ಅದು ಅತ್ಯದ್ಭುತವಾದ ಒಂದು ಫಂಗಿಸೈಡ್ ಅಂತಂದು ಹೇಳ್ತಾರೆ ಅದು. ಈ ಥರ ಮತ್ತು ಅಗತ್ಯಕ್ಕೆ ನಮಗೆ ಏಕಾಏಕಿ ಬೇಕಂದರೆ ಮತ್ತು ಈ ಬೇವಿನ ಬೀಜದ ಕಷಾಯ ನಾವು ಸಿಂಪರಣೆ ಮಾಡ್ತೀವಿ. ಇಲ್ಲ ಅಂತಂದರೆ ಮತ್ತು ಈ ಕೆಲವು ಬೇರೆ ಬೇರೆ ಕಷಾಯ ಅಂದರೆ ನಾವು ಮೆಣಸಿನಕಾಯಿ ಇರ್ಬೋದು, ಹೊಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಅವುಗಳ ಒಂದು ಮಿಶ್ರಣವನ್ನು ತಯಾರಿಸಿ ಅದನ್ನು ಗಂಜಲದಲ್ಲಿ ನೆನೆಸಿ ಆ ಒಂದು ಕಷಾಯವನ್ನು ಕೂಡ ಟೈಮಿಗೆ ಸರಿಯಾಗಿ ನಾವು ಸಿಂಪರಣೆ ಮಾಡಿ ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಸಾವಯವದಲ್ಲಿ ಸಾಕಷ್ಟು ಹಣ್ಣುಗಳನ್ನ ಬೆಳೀತಾ ಇದ್ದೀರ ನೀವು, ಈ ಒಂದು ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂಥ ಹಣ್ಣುಗಳಿಗೂ ಅಂದರೆ ಸಾವಯವದಲ್ಲಿ ಬೆಳೆದಿರತಕ್ಕಂಥ ಹಣ್ಣುಗಳಿಗೂ ಏನಲ್ಲಿ ಬದಲಾವಣೆ ಕಂಡಿದ್ದೀರಾ, ಗುಣಮಟ್ಟದಲ್ಲೇ ಆಗಿರ್ಬೋದು, ಇದ್ರ ಬಗ್ಗೆ ಹೇಳಿ ಸರ್. ನಾನು ರಾಸಾಯನಿಕ ಕೃಷಿಯಿಂದ ಈ ಸಾವಯವ ಕೃಷಿಗೆ ನಾವು ಪರಿವರ್ತನೆ ಹೊಂದಿದಾಗ ನನ್ನ ಇಳುವರಿ ಇಲ್ಲಿ ಕಡಿಮೆ ಆಯಿತು. 1 ವರ್ಷ 2 ವರ್ಷ ಇಳುವರಿ ಕಡಿಮೆ ಬಂತು, ಆದರೂ ಚಿಂತೆ ಇಲ್ಲ. ಆದರೆ ನಾನು ಬೆಳೀತಕ್ಕಂಥ ಒಂದು ಆ ಹಣ್ಣು ಕ್ವಾಲಿಟಿ ತುಂಬ ಚೆನ್ನಾಗಿರ್ತಾ ಇತ್ತು, ಅದು ಒಂದು ಬೇಡಿಕೆ ಜಾಸ್ತಿ ಇತ್ತು ಅದಕ್ಕೆ. ಉದಾಹರಣೆಗೆ ನಾನು ಏಲಕ್ಕಿ ಬೆಳೆ ಬೆಳೀತಿದ್ದೀನಿ, ಆ ಏಲಕ್ಕಿ ಬೆಳೆಗೆ ನಾನೇ ಮಾರಾಟ ಮಾಡೋದು ಅದನ್ನು. ವಾರಕ್ಕೊಂದು ಸರಿ ಗ್ರಾಹಕರು ಚಳ್ಳಕೆರೆ ಸಾವಯವ ಸಂತೆಯಲ್ಲಿ ನನಗೋಸ್ಕರ ಕಾಯ್ತಾ ಇದ್ರು, ಫೋನ್ ಮಾಡ್ತಾ ಇದ್ರು, ಯಾಕೆ ನಿನ್ನ ಬಾಳೆಹಣ್ಣು ಬರಲಿಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಆ ಒಂದು ಕ್ವಾಲಿಟಿ ಮೇಂಟೈನ್ ಆಗ್ತಾ ಬಂತು. ಅದು ಒಂದು ಎಕ್ಸಾಂಪಲ್ಲು. ಆಮೇಲೆ ಮೌಸಮ್ಯನಲ್ಲಿ ಇಳುವರಿ ಕಡಿಮೆ ಆದರೂ ಕೂಡ ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತಾ ಇದೆ, ಸಪೋಟನೂ ಅದೇ ರೀತಿ ಆಗ್ತಾ ಇದೆ ಸರ್. ಅಂದರೆ ಗ್ರಾಹಕರು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇದ್ದಾರಾ, ಈಗ ಸಾಕಷ್ಟು ಗುಣಮಟ್ಟದ ಈ ಒಂದು ಹಣ್ಣಿನ ಬೆಳೆಗಳನ್ನ ಬೆಳೀತಾ ಇದ್ರಿ ಅಂತ ಹೇಳಿ? ಗ್ರಾಹಕರಿಂದ ತುಂಬ ಬೇಡಿಕೆ ಇದೆ, ನನಗೆ ಒದಗಿಸ್ಲಿಕ್ಕೆ ಆಗದಷ್ಟು ಬೇಡಿಕೆ ಇದೆ. ಈಗ ನಾನು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾತ್ರ ನಾನು ಪೂರೈಕೆ ಮಾಡೋಕ್ಕೆ ಶಕ್ತನಾಗಿದ್ದೀನಿ. ಇನ್ನೂ ಸಾಕಷ್ಟು ನನ್ನಂತೆ ಸಾವಯವ ಕೃಷಿಕರು ಹೆಚ್ಚು ಹೆಚ್ಚು ಬೆಳೆದ್ರೆ ನಾವೇ ಒಂದು ದೊಡ್ಡ ರೀತಿಯಲ್ಲಿ ಮಾರುಕಟ್ಟೆನ ಕಂಡುಕೊಂಡು ರೈತರು ಅಭಿವೃದ್ಧಿ ಹೊಂದೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈ ಜೀವಾಮೃತ ಇದನ್ನೆಲ್ಲ ಬಳಕೆ ಮಾಡ್ತಿರಲ್ಲ, ಬರೀ ಹಣ್ಣಿನ ಬೆಳೆಗಳಿಗೆ ಅಷ್ಟೇ ನೀವು ಬಳಕೆ ಮಾಡ್ತೀರಾ, ಬೇರೆ ಎಲ್ಲ ತರಕಾರಿ ಬೆಳೆಗಳಿಗೆ ಸಿರಿಧಾನ್ಯ ಬೆಳೆಗಳಿಗೂ ಅಳವಡಿಸಿಕೊಡ್ತೀರ? ನಾವು ಬೇರೆ ಎಲ್ಲ ಬೆಳೆಗೂ, ನಾನು ಏನೇ ಬೆಳೀತಾ ಇದ್ದೇನೋ ಪ್ರತಿಯೊಂದು ಬೆಳೆಗೂ ಜೀವಾಮೃತ ಕೊಡ್ತೀನಿ. ಘನ ಜೀವಾಮೃತ ಅಂತಂದ್ಬಿಟ್ಟು ಆ ಜೀವಾಮೃತನ ಸಗಣಿ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ಅದಕ್ಕೆ ಸೂಕ್ಷ್ಮಾಣು ಜೀವಿಗಳನ್ನು ಅಭಿವೃದ್ಧಿಪಡಿಸಿ ಅದನ್ನು ಭೂಮಿಗೆ ಸೇರಿಸೇ ಬೆಳೆಯೋದು ಸರ್. ಅದು ಎಲ್ಲ ಬೆಳೆಗೂ ನಾನು ಅದನ್ನು ಅಳವಡಿಸ್ತಾ ಇದ್ದೀನಿ. ಈಗ ತರಕಾರಿ ಬೆಳೆಗಳು ಅಂತಂದರೆ ಯಾವ ಯಾವ ತರಕಾರಿ ಬೆಳೆಗಳನ್ನ ಈ ಒಂದು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರೆ? ಸರ್, ನಾನು ಸಾವಯವದಲ್ಲಿ ಕೋಸ್ ಬೆಳೆದಿದ್ದೀನಿ, ಮೆಣಸಿನಕಾಯಿ ಬೆಳೆದಿದ್ದೀನಿ, ಬದನೆಕಾಯಿ ಬೆಳೆದಿದ್ದೀನಿ, ಕ್ಯಾಪ್ಸಿಕಮ್ ಬೆಳೆದಿದ್ದೆ, ಮತ್ತು ಬೆಂಡೆಕಾಯಿ, ಹಾಗಲಕಾಯಿ, ಹೀರೆಕಾಯಿ ಎಲ್ಲ ಬೆಳೆನೂ ಬೆಳೆದಿದ್ದೀನಿ ಸರ್. ನಾನು ಸ್ವಲ್ಪ ಇಳುವರಿ ಕಡಿಮೆ ಆಗಿರ್ಬೋದು, ಆದರೆ ಅತ್ಯುತ್ತಮ ಗುಣಮಟ್ಟ ಬರ್ತಾ ಇದೆ ಅಂತಕ್ಕಂಥದ್ದು ಅದು ಗ್ರಾಹಕರ ಒಂದು ಅಭಿಪ್ರಾಯದಿಂದ ನನಗೆ ಗೊತ್ತಾಗಿದೆ ಸರ್. ಈಗ ಕೋಸು ಬೆಳೆ ಬೆಳೀತಾ ಇದ್ವಿ ಈ ಒಂದು ಸಾವಯವ ಕೃಷಿಯಲ್ಲಿ ಅಂತಂದ್ರೆ, ಅಂದರೆ ಇವತ್ತಿನ ಒಂದು ರೈತರ ಮನಸ್ಥಿತಿ ಆಗಿದೆಯಪ್ಪ ಅಂತಂದರೆ, ಕೋಸು ಅಂದ ತಕ್ಷಣಕ್ಕೆ ಅದು ಔಷಧಿ ಇಲ್ಲದಲ್ಲೇ ಬೆಳೆಯೋಕ್ಕಾಗಲ್ಲ, ವಾರಕ್ಕೊಮ್ಮೆ ಸ್ಪ್ರೇ ಮಾಡಲೇಬೇಕಾಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಇಂಥ ರೈತರಿಗೆ ಸಾವಯವ ಕೃಷಿಯಲ್ಲಿ ನಾವು ಯಶಸ್ವಿಯಾಗಿ ಯಾವ ರೀತಿ ಬೆಳೀಬೋದು ಅಂತೇಳಿ ಹೇಳ್ತೀರಾ? ಸರ್, ಈಗ ನಾವು ಏಕ ಬೆಳೆ ಪದ್ಧತಿಯನ್ನು ಯಾವುದೇ ಬೆಳೆ ಬೆಳೆದಾಗ ರೋಗ ರುಜಿನಗಳು ಜಾಸ್ತಿ ಆಗ್ತವೆ, ಆದರೆ ನಾವಿಲ್ಲಿ ಮಾಡ್ತಕ್ಕಂಥದ್ದು ಮಿಶ್ರ ಬೆಳೆ ಪದ್ಧತಿ ಇರೋದ್ರಿಂದ ಅದು ತಂತಾನೇ ರೋಗ ನಿಯಂತ್ರಣ ಆಗುತ್ತೆ. ಹೇಗಪ್ಪ ಅಂದರೆ, ನಾವು ಒಂದು ಬೆಡ್ ಮಾಡಿದರೆ 2 ಅಡಿ ಆಗಲ್ಲ, 100 ಅಡಿ ಬೆಡ್ ಮೇಲೆ ನಾನು ಸುಮಾರು ಏನು ಬೆಳೆ ಮಾಡ್ತೀನಿ, 3 ಅಡಿಗೆ ಒಂದು ಮೆಣಸಿನ ಗಿಡ ಸೆಂಟರ್ನಲ್ಲಿ ಹಾಕ್ತಾ ಹೋಗ್ತೀನಿ, ಮತ್ತು ಆ ಕಡೆ ಈ ಕಡೆ ಬಾರ್ಡ್ರಿಗೆ ನಾನು ಗೆಡ್ಡೆಗಳನ್ನು ಹಾಕ್ತಿದ್ದೀನಿ. ಎಂಥದ್ದು ಕೋಸ್ ಇರ್ಬೋದು, ಮೂಲಂಗಿ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಅದನ್ನು ಮತ್ತು ಮಧ್ಯದಲ್ಲಿ ಅರ್ಧ ಅಡಿಗೊಂದು ಒಂದು ಗೆರೆ ಹಾಕ್ಬಿಟ್ಟು ಅದರಲ್ಲಿ ಸೊಪ್ಪು ಬೆಳಿತೀನಿ, ಅಂದರೆ ಅದ್ರ ಮಧ್ಯೆ ನಾನು ಚೆಂಡುವಿನ ಸಸಿನೋ ಅಥವಾ ಸೇವಂತಿಗೆನೋ ಎಲ್ಲ ಹಾಕ್ತಿದ್ದೀನಿ. ಈ ರೀತಿ ಮಿಶ್ರ ಬೆಳೆ ಮಾಡೋದ್ರಿಂದ ಅದು ಒಂದೇ ಬೆಳೆ ಇಲ್ಲದೇ ಇರೋ ಕಾರಣದಿಂದ ರೋಗ ಬಾಧೆ ಅಷ್ಟಾಗಿ ಕಾಣೋದಿಲ್ಲ ಸರ್. ಯಾಕೆ ಸಾವಯವ ಕೃಷಿಯಲ್ಲಿ ಮಿಶ್ರ ಬೆಳೆ ಪದ್ಧತಿಯನ್ನು ಯಾಕೆ ಅನುಸರಿಸಬೇಕು ಅಂತ ಅನಿಸುತ್ತೆ ನಿಮಗೆ? ಸರ್, ಮಿಶ್ರ ಬೆಳೆ ಪದ್ಧತಿ ಅಂದರೆ ಈಗ ಪ್ರಕೃತಿಗೆ ಬಗ್ಗೆ ನಾವು ಹೋಗಬೇಕಾದಾಗ ಪ್ರಕೃತಿ ಏಕ ಬೆಳೆನ ಒಪ್ಪೋದಿಲ್ಲ ಸರ್. ಅದು ಉದಾಹರಣೆಗೆ ನಾವು ಕಾಡಿನಲ್ಲಿ ನೋಡ್ತೀವಿ, ವಿವಿಧ ರೀತಿಯ ಬೆಳೆಗಳು ಒಂದೇ ಹತ್ರನೇ ಕಾಡಿನಲ್ಲಿ ಕಾಣ್ತೀವಿ. ಆ ಒಂದು ಕಾನ್ಸೆಪ್ಟ್ ನಡಿಯಲ್ಲಿ ನಾವೇನು ಮಾಡಬೇಕಂದ್ರೆ ಮಿಶ್ರ ಬೆಳೆ ಪದ್ಧತಿನೇ ಪ್ರಕೃತಿಗೆ ಸೂಕ್ತ ಅಂತಕ್ಕಂಥದ್ದು. ಆ ಪ್ರಕೃತಿನೇ ನಿಯಂತ್ರಣ ಮಾಡ್ತದೆ, ಏನೇ ಒಂದು ಕಾಯಿಲೆ ಮತ್ತು ರೋಗಗಳು ಬಂದಾಗ ಆ ಪ್ರಕೃತಿ ನಿಯಂತ್ರಣ ಮಾಡುತ್ತೆ ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಿಶ್ರ ಬೆಳೆ ಮಾಡ್ತೀವಿ. ಈ ಸಾವಯವ ಕೃಷಿಯಲ್ಲಿ ಏನು ನೀವು ತರಕಾರಿ ಬೆಳಿತಿರೋ, ಏನು ಹೈಬ್ರಿಡ್ ತಳಿ ಬೆಳಿತೀರಾ ಅಥವಾ ಜವಾರಿ ತಳಿಗಳನ್ನ ಬೆಳೀತಾ ಇದ್ರಾ? ಸರ್, ಇಲ್ಲಿ ಬೀಜಗಳದ್ದು ದೊಡ್ಡ ಒಂದು ಸಮಸ್ಯೆ ನಮಗೆ. ಯಾವುದಾದ್ರೂ ಬೀಜ ನಾಟಿ ತಳಿ ಸಿಕ್ಕರೆ ತೊಗೊಂಡು ಬೆಳಿತೀವಿ, ಇಲ್ಲಾಂದರೆ ಅನಿವಾರ್ಯ ಕಾರಣಗಳಿಂದ ನಾವು ಪೇಟೆಯಿಂದ ಹೈಬ್ರಿಡ್ ಬೀಜ ತರಲೇಬೇಕು ಸರ್. ಅದನ್ನೇ ಸದ್ಯ ಬೆಳೀತಾ ಇದ್ದೀವಿ, ನಾಟಿ ಬೀಜಕ್ಕೋಸ್ಕರ ಹುಡುಕಾಟ ಮಾಡ್ತಾ ಇದ್ದೀವಿ ಸರ್. ಈಗ ಹೈಬ್ರಿಡ್ ತಳಿಗಳು ಅಂದ ತಕ್ಷಣ ಇವತ್ತು ತರಕಾರಿಗಳು ಸಾಕಷ್ಟು ರೋಗ ರುಜಿನಗಳಪ್ಪ ಔಷಧಿ ಇಲ್ಲದಲ್ಲೇ ಬೆಳೆಯೋಕ್ಕಾಗಲ್ಲ ಅಂತಾರೆ. ಅಂಥದ್ರಲ್ಲಿ ನೀವು ಔಷಧಿ ಇಲ್ಲದಲ್ಲೇ ನೀವು ಜೀವಾಮೃತ ಬಳಸ್ಕೊಂಡು ಬೆಳೀತಾ ಇದ್ದೀರಾ. ಜೀವಾಮೃತ ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ ಅಂತ ಹೇಳ್ತೀರಿ? ಸರ್, ಅದು ಸ್ಟ್ರಾಂಗ್ ಅಂತ ಸಹ ಅತ್ಯದ್ಭುತ, ಅದು ಇಷ್ಟೇಷ್ಟಂದು ಹೇಳೋಕ್ಕಾಗಲ್ಲ ಸರ್. ಅದನ್ನು ವರ್ಣನೆ ಮಾಡ್ಲಿಕ್ಕಾಗದಂಥ ಒಂದು ಅದು ದಿವ್ಯ ಔಷಧಿ ಅಂತ ಹೇಳ್ಬೋದು. ಅಮೃತ ಅಂತಲೇ, ಅದರ ಹೆಸರೇ ಜೀವಾಮೃತ ಸರ್. ಅದು ಭೂಮಿಗೆ ಅಮೃತ ಆಗಿ ಕೆಲಸ ಮಾಡೋದ್ರಿಂದ ಅಷ್ಟು ಫಲವತ್ತತೆ ಮತ್ತು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರ್ತದೆ ಸರ್. ಅದರಲ್ಲಿ ಬೆಳೀತಕ್ಕಂಥ ಯಾವುದೇ ಒಂದು ಸಸ್ಯ ಇರ್ಬೋದು ಆ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡಿರೋ ಕಾರಣದಿಂದ ಅದಕ್ಕೆ ರೋಗ ರುಜಿನ ಬರೋದು ಕಡಿಮೆ ಆಗ್ತದೆ ಸರ್. ಈಗ ಇಷ್ಟೊಂದು ನೀವು ಸಾವಯವ ಕೃಷಿಯಲ್ಲಿ ಬೆಳೀತಾ ಇದ್ರಲ್ಲ, ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳನ್ನ, ಈಗ ಇಷ್ಟೆಲ್ಲ ಮಾಡಬೇಕಂತಂದ್ರೆ ಈಗ ಸಗಣಿ ಬೇಕಾಗುತ್ತೆ, ಗಂಜಲು ಬೇಕಾಗುತ್ತೆ, ಈ ನಿಟ್ಟಿನಲ್ಲಿ ಏನಾದರೂ ನೀವು ನಾಟಿ ಹಸುಗಳನ್ನ ಏನಾದರೂ ಸಾಕಾಣಿಕೆ ಮಾಡಿದ್ರೆ? ಹೌದು ಸರ್, ನಾಟಿ ಹಸು ಇದ್ದಾವೆ ಮತ್ತು ಎಮ್ಮೆಗಳು ಇದ್ದಾವೆ ಸರ್. ಎಮ್ಮೆ ಗಂಜಲ ಸಗಣಿಯನ್ನು ಕೂಡ ನಾನು ಉಪಯೋಗಿಸ್ತೀನಿ. ಅದು ಎಷ್ಟು ಮಟ್ಟಿಗೆ ಕೆಲಸ ಮಾಡುತ್ತೋ ಗೊತ್ತಿಲ್ಲ, ಆದರೂ ಕೂಡ ಅದು ಏನು ತೊಂದರೆ ಇಲ್ಲ ಅನ್ನೋ ಒಂದು ಭಾವನೆಯಿಂದ ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ ಸರ್. ಎಷ್ಟು ನಾಟಿ ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ? ಸರ್, 2 ಹಸು ಇದೆ ಸರ್ ನನ್ನ ಹತ್ರ ಅಷ್ಟೇ. ನಾನು ಎಲ್ಲ ಭೂಮಿಯನ್ನು ಪರಿವರ್ತನೆ ಮಾಡಿಲ್ಲ ಸರ್. ಈಗ ನೈಸರ್ಗಿಕವಾಗಿ ಅಂದರೆ 2 ಎಕರೆಯಲ್ಲಿ ಬಾಳೆ ಮತ್ತು ಸ್ವಲ್ಪ ಪಪ್ಪಾಯಿ ಮತ್ತು ಮೋಸಂಬಿ ಇದೆ, ಸ್ವಲ್ಪ ಸಪೋರ್ಟ್ ಇದೆ ಸರ್, ಅಷ್ಟು ಮಾಡ್ತೇನೆ. ಉಳಿದಿದ್ದನ್ನು ಈಗ 2 ವರ್ಷದಿಂದ ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಹಾಗೆ ಬಿಟ್ಟಿದ್ದೀನಿ ಭೂಮಿಲಿ, ಬರೀ ನೀರಷ್ಟೇ ಕೊಟ್ಕೊಂಡು. ಈಗ ಭೂಮಿ ಸಹಜ ಸ್ಥಿತಿಗೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ನಾನು ಅದನ್ನು ಸಹಜ ಕೃಷಿಗೆ ಮತ್ತು ಮಿಶ್ರ ಬೆಳೆಯನ್ನು ಅದರಲ್ಲಿ ಬೆಳೆ ಅಳವಡಿಸೋದ್ರ ಮುಖಾಂತರ ನಾನು ಒಂದು ಸಹಜ ಕಾಡು ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಸರ್ ನನಗೆ. ಈಗ ನಾಟಿ ಹಸುಗಳ ಸಾಕಾಣಿಕೆ ಏನು ಸಾವಯವ ಕೃಷಿ ಮಾಡ್ಬೇಕಂತ ಸಾಕಾಣಿಕೆ ಮಾಡಿದ್ರೆ ಅಥವಾ ಹಾಲಿಗೋಸ್ಕರ ಸಾಕಾಣಿಕೆ ಮಾಡಿದ್ರೆ? ಸರ್, ಮೊದಲಿಂದಲೂ ನಮ್ಮಲ್ಲಿ ಬಹಳ ಹಸುಗಳಿತ್ತು, ಇತ್ತೀಚೆಗೆ ನಾವು ಅವುಗಳನ್ನು ಕಡಿಮೆ ಮಾಡ್ಕೊಂಡಿದ್ವಿ. ನಮಗೆ ಗೊತ್ತಿಲ್ಲ, ನಾವು ಈ ಹೈಬ್ರಿಡ್ ಹಸುಗಳನ್ನು ಮಾಡಿ ಹೆಚ್ಚು ಹಾಲಿನಿಂದ ನಾವು ಅಭಿವೃದ್ಧಿ ಹೊಂದಬೇಕು ಅನ್ನೋ ನಿಟ್ಟಿನಿಂದ ಸ್ವಲ್ಪ ಪ್ರಯತ್ನ ಮಾಡಿದ್ವಿ, ಯಾಕೋ ಅದು ಸರಿ ಕಾಣಲಿಲ್ಲ ನಮಗೆ. ಹಂಗಾಗ್ಬಿಟ್ಟು ಅವನ್ನ ಬೇಡ ಅಂತಂದ್ಬಿಟ್ಟು ಈಗ ನಾವು ನಾಟಿ ಹಸು ಮತ್ತು ಎಮ್ಮೆಗಳ ಮುಖಾಂತರನೇ ನಾವು ಕೃಷಿ ಮಾಡಲಿಕ್ಕೆ ಹೋಗ್ತಿದ್ದೀವಿ ಸರ್. ಈಗೆಲ್ಲ ಸಾಕಷ್ಟು ನೀವು ತರಕಾರಿ ಹಣ್ಣುಗಳನ್ನ ಬೆಳೀತಾ ಇದ್ರಲ್ಲ, ಈಗ ಮಾರ್ಕೆಟ್ ಅಂತಂದ್ರೆ ಈಗ ಸಾವಯವ ಸಂತೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ, ಎಲ್ಲೆಲ್ಲೋಗಿ ಸಾವಯವ ಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ರ? ಸರ್, ನಾವೀಗ ಸಾವಯವ ಸಂತೆ ಅಂದರೆ ಚಳ್ಳಕೆರೆಯಲ್ಲಿ ಪ್ರತಿ ಬುಧವಾರ ಸಾವಯವ ಸಂತೆ ಮಾಡ್ತಾ ಇದ್ದೀವಿ. ಪ್ರತಿ ಭಾನುವಾರ ಚಿತ್ರದುರ್ಗದಲ್ಲಿ ಒಂದು ಸಾವಯವ ಸಂತೆ ಅಂತ ಮಾಡ್ತಾ ಇದ್ದಾರೆ. ಜಗಳೂರಿನಲ್ಲಿ ಪ್ರತಿ ಮಂಗಳವಾರ ಸಾವಯವ ಸಂತೆ ಮಾಡ್ತಾ ಇದ್ದಾರೆ ಸರ್. ಅಲ್ಲಿಗೆಲ್ಲ ನಾವು ನಮ್ಮ ಉತ್ಪನ್ನಗಳನ್ನು ತಗೊಂಡೋಗಿ ಮಾರಾಟ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಈಗೆಲ್ಲ ನೀವು ಸಾವಯವ ಸಂತೆಯಲ್ಲಿ ನೀವು ಬೆಳೆದಿರತಕ್ಕಂಥ ಉತ್ಪನ್ನಗಳನ್ನ ಮಾರಾಟ ಮಾಡಕ್ಕೆ ಹೋದಾಗ ನಮ್ಮ ಗ್ರಾಹಕರು ಅಂದರೆ ನಿಮ್ಮನ್ನೆಲ್ಲ ಯಾವ ರೀತಿ ಈಗ ಸಾವಯವದಲ್ಲೇ ಬೆಳೆದಿರೋಂಥದ್ದು ಅಂತೇಳಿ ನಂಬಕ್ಕಾದ್ರೆ ನೀವು ಏನಾದರೂ ಅಲ್ಲಿ ಪ್ರೂಫ್ ಇಟ್ಕೊಂಡಿರ್ತೀರಾ? ಇದು ತುಂಬ ಮುಖ್ಯವಾದ ಪ್ರಶ್ನೆ ಕೂಡ ಸರ್. ಇವತ್ತು ಈಗ ರೈತರು ತಗೊಂಡೋಗಿರ್ತಕ್ಕಂಥ ಉತ್ಪನ್ನಗಳನ್ನು ಗ್ರಾಹಕರು ಕೊಂಡ್ಕೋಬೇಕಾದ್ರೆ ಅವರಲ್ಲಿ ಒಂದು ಅನುಮಾನ ಬರುತ್ತೆ ಸಹಜವಾಗಿ. ಹೌದು, ಇವರು ಏನಾಕಿ ಬೆಳೆದಿದ್ದಾರೋ ಏನೋ ಗೊತ್ತಿಲ್ಲ, ಆದರೆ ಸಾವಯವದಲ್ಲಿ ಬೆಳೆದಿರೋದು ಅಂತ ಹೇಳ್ತಾರೆ, ಹೇಗಿದನ್ನು ನಂಬೋದು ಅಂತಂದ್ಬಿಟ್ಟು. ನಮ್ಮ ಹತ್ರ ನಾವು ಇದುವರೆಗೂ ನಾವು ಯಾವುದೇ ಒಂದು ಅದಕ್ಕೆ ಬೇಕಾದಂಥ ಸರ್ಟಿಫಿಕೇಟ್ನ ತಗೊಂಡಿಲ್ಲ. ಅದಕ್ಕೆ ಸರ್ಟಿಫಿಕೇಟ್ ಅಂದರೆ ಗ್ರಾಹಕರು ಅದನ್ನು ಬಳಸಿ ರುಚಿ ನೋಡಿದಾಗ ಅವ್ರಿಗೆ ಅನ್ನಿಸ್ತಕ್ಕಂಥ ಒಂದು ಭಾವನೆಯೇ ನಮಗೊಂದು ಸರ್ಟಿಫಿಕೇಟು ಆಗಿ ಇರೋದ್ರಿಂದ ನಾವು ಹೇಳ್ತೀವಿ ಒಂದು ನಂಬಿಕೆ. ಈಗ ನೀವು ತೊಗೊಂಡೋಗ್ರಿ, ಉಪಯೋಗಿಸ್ರಿ, ನಿಮ್ಗೆ ಇದರಿಂದ ಒಳ್ಳೇದು ಕಂಡ್ರೆ ನೀವು ಇದು ಒಳ್ಳೇದು ಅಂತ ಒಪ್ಕೊಳ್ರಿ, ಇಲ್ಲ ಅಂತಂದರೆ ಬೇಡ ಅನ್ನೋ ಒಂದು ಮಾತು ಹೇಳೋದ್ರಿಂದ ಅವರು ನಂಬಿದ್ದಾರೆ ಸರ್, ನಂಬಿ ಅದನ್ನು ಉಪಯೋಗಿಸಿ ಅದರಿಂದ ಒಳಿತನ್ನು ಕಂಡುಕೊಂಡು ಅದನ್ನು ಬಳಕೆ ಮಾಡ್ತಾಯಿದ್ದಾರೆ ಸರ್. ಈಗ ನೀವೇನೋ ಸಾವಯವ ಒಂದು ಸಂಘ ಮಾಡಿಕೊಂಡಿದ್ವಿ ಅಂತ ಹೇಳಿದ್ರೆ, ಇದರ ಒಂದು ಸಂಘದ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಸರ್? ಸಂಘ ಅಂತಂದರೆ ಸಾವಯವ ಸಂತೆ ಅಂದ್ಬಿಟ್ಟು ನಮ್ಮದೊಂದು ಸಾವಯವ ರೈತರ ಒಂದು ಗುಂಪಿದೆ ಸರ್. ನಾವೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಈ ರೈತರು ಪ್ರತಿ ವಾರ ನಾವು ಈ ಸಂತೆಗೆ ಏನೇನು ತರಕಾರಿಗಳನ್ನು ಹಣ್ಣುಗಳನ್ನು ತರ್ತೀವಿ ಅಂತಕ್ಕಂಥದ್ದನ್ನು ಅದರಲ್ಲಿ ಇದ್ರ ಮುಖಾಂತರ ಹಾಕ್ತಾರೆ. ಅದಕ್ಕೆ ಗ್ರಾಹಕರು ಏನಾದರೂ ಬೇಕಾದರೆ ಅವರಿಗೆ ಬೇರೆ ಬೇರೆದು ಇಂಥ ಐಟಮ್ ಬೇಕು ಅಂದರೆ ಅವರು ಅದರಲ್ಲಿ ಹಾಕ್ತಾರೆ ಸರ್. ಈ ಥರ ಬೇಕು, ನಾನು ಸ್ವಲ್ಪ ಹೆಚ್ಚಿಗೆ ಬೇಕು ಅಂತ ಕೇಳಿದಾಗ ನಾವು ಅದನ್ನು ಅವರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಹೇಳಬೇಕಂತಂದರೆ ಈಗ ಸಾವಯವ ಕೃಷಿಯಲ್ಲಿ ನೀವು ಏನು ಹಣ್ಣು ಹಂಪಲುಗಳನ್ನ ಬೆಳೀತಾ ಇದ್ದೀರಾ, ಈಗ ಬೇರೆಲ್ಲ ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂಥ ಹಣ್ಣುಗಳಿಗೂ ನಿಮ್ಮ ಒಂದು ಸಾವಯವದಲ್ಲಿ ಬೆಳೆದಿರತಕ್ಕಂಥ ಹಣ್ಣುಗಳಿಗೆ ಅಲ್ಲಿ ರೇಟ್ನಲ್ಲಿ ಏನು ಬದಲಾವಣೆ ಇರುತ್ತೆ ಸರ್? ಇಲ್ಲಿ ರೇಟಿನ ಪ್ರಶ್ನೆ ಬಂದಾಗ ನಾವು ವರ್ಷ ಪೂರ್ತಿ ನಾವು ಒಂದೇ ದರವನ್ನು ನಿಗದಿ ಮಾಡಿರ್ತೀವಿ ಸರ್. ಯಾವುದೇ ತರಕಾರಿ ಕೊಂಡ್ಕೊಂಡಾಗ 40 ರೂಪಾಯಿಗೆ ಒಂದು ಕೆ ಜಿ, ಈಗ 100 ರೂಪಾಯಿಗೆ ಒಂದು ಕೆ ಜಿ ತರಕಾರಿ ಹೊರಗಡೆ ಮಾರ್ಕೆಟ್ನಲ್ಲಿದ್ದರೂ ನಾವು 40 ರೂಪಾಯಿಗೆ ಕೊಡ್ತೀವಿ, ಅಲ್ಲಿ 10 ರೂಪಾಯಿ ರೇಟ್ ಇದ್ದಾಗೂ ಕೂಡ 40 ರೂಪಾಯಿಗೆ ಕೊಡ್ತೀವಿ. ಕಾರಣ ಇಷ್ಟೇ, ನಾವು ರೇಟು ವೇರಿಯೇಷನ್ನು ಆದರೆ ಗ್ರಾಹಕರು ಬರೋದು ಬಿಡೋದು ಮಾಡ್ತಾನೆ ಅಂದ್ಬಿಟ್ಟು ಒಂದೇ ದರ ನಿಗದಿಪಡಿಸಿರೋದ್ರಿಂದ ಅದಕ್ಕೆ ಕೆಲವು ಗ್ರಾಹಕರು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಅಂದರೆ ಅದು ಬೇಕೇ ಬೇಕು ಅನ್ನೋ ಮಟ್ಟಕ್ಕೆ ಬಂದಿರೋದ್ರಿಂದ ಅವರು ದರದ ಬಗ್ಗೆ ಯಾವತ್ತೂ ಅವರು ಚರ್ಚೆ ಮಾಡೋದಿಲ್ಲ ಸರ್. ಅತ್ಯುತ್ತಮವಾದ ಒಂದು ಹಣ್ಣು ತರಕಾರಿ ಸಿಗೋದ್ರಿಂದ ಅವರು ತಗೊಂಡೋಗ್ತಾರೆ. ನಿಮ್ಮಲ್ಲಿ ಯಾವುದೇ ಒಂದು ತರಕಾರಿಗೆ 1 ಕಿಲೋಕ್ಕೆ 40 ರೂಪಾಯಿ ಇದ್ದಾಗ ಅದೇ ಬೇರೆ ರಾಸಾಯನಿಕ ಬೆಳೆದಿರತಕ್ಕಂಥ ಮಾರ್ಕೆಟ್ನಲ್ಲಿ ಅದು 10 ರೂಪಾಯಿ ಇತ್ತಂದ್ರೆ ಅಲ್ಲಿಗೆ ಹೋಗಲ್ಲ ರೈತರು? ಇವರು ನಮ್ಮ ಸಾವಯವ ಈ ಪದಾರ್ಥಗಳನ್ನು ಬಳಸ್ತಕ್ಕಂಥ ರೈತರು ಯಾವುದೇ ಕಾರಣಕ್ಕೂ ಅಲ್ಲಿಗೆ ಹೋಗಲ್ಲ ಸರ್. ಅವರು ಏನಿದ್ರೂ ಇದಕ್ಕೋಸ್ಕರನೇ ಕಾಯ್ತಾರೆ. ಅನಿವಾರ್ಯ ಇಲ್ಲಿ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಮಾತ್ರ ಅವರು ಅಲ್ಲಿ ಹೋಗಿ ತಗೊಳ್ಳೋದೇ ಹೊರತು ನಮ್ಮಲ್ಲಿ ಸಿಕ್ಕಾಗ ಮಾತ್ರ ಅವ್ರು ಯಾವತ್ತೂ ಅಲ್ಲಿಗೆ ಹೋಗೋದಿಲ್ಲ ಸರ್. ಅಂದರೆ ನಿಮ್ಮ ಒಂದು ಸಾವಯವ ಉತ್ಪನ್ನಗಳನ್ನ ಕೊಂಡುಕೊಳ್ಳುವಂತಹ ಗ್ರಾಹಕರು ನಿಮಗೆಲ್ಲ ಒಂಥರ ಪರ್ಮನೆಂಟ್ ಆಗಿಬಿಡಿದಾರೆ ಅವರು? ಹೌದು ಹೌದು ಸರ್, ಅವರು ರೆಗ್ಯುಲರ್ ಕಸ್ಟಮರ್ ಥರ ಆಗಿದ್ದಾರೆ ಅವರು. ಅವರಿಗೂ ನಮಗೂ ಬಾಂಧವ್ಯ ಹೇಗಿದೆ ಅಂತಂದರೆ ನಾವು ಒಂದು ರೀತಿ ಸ್ನೇಹಿತರ ಥರನೇ. ಅಲ್ಲೆಲ್ಲ ಬರ್ತಾರೆ, ಅಲ್ಲಿ ಕೂತ್ಕೊಂಡು ಎಲ್ಲ ಮಾತಾಡ್ತಾರೆ, ಬೆಳೆ ಕೇಳ್ತಾರೆ ನಮ್ಮ ಬಗ್ಗೆ. ರೈತರು ನೀವು ಹೆಂಗೆ ಬೆಳಿತೀರಿ, ಇದಕ್ಕೆ ಏನೇನು ಹಾಕ್ತೀರಿ, ಯಾವ ಥರ ನಿಯಂತ್ರಣ ಮಾಡ್ತೀರಿ ರೋಗ ಬಂದರೆ ಅಂತಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅವರು ತಗೊಳ್ತಾರೆ, ನಾವು ಅವ್ರ ಬಗ್ಗೆ ವಿಚಾರಿಸ್ತೀವಿ ಇದರಿಂದ ಏನು ಚೆನ್ನಾಗಿ ಅಂತಂದು. ಅವ್ರು ಹೇಳ್ತಾರೆ, ನೋಡ್ರಿ ನಮ್ಮ ಮಕ್ಕಳು ಈ ತರಕಾರಿಯನ್ನು ಬಿಟ್ಟು ಬೇರೆ ತರಕಾರಿ ತಂದರೆ ಅದನ್ನು ತಿನ್ನೋದೇ ಇಲ್ಲ, ಈ ಬಾಳೆಹಣ್ಣಾದರೆ ನಿಮ್ಮ ಬಾಳೆಹಣ್ಣೆ ತಿಂತಾರೆ, ಬೇರೆ ಬಾಳೆಹಣ್ಣು ತಂದು ಕೊಟ್ಟರೆ ಬೇಡ ಅಂತ ಅಂತಾರೆ ಅನ್ನೋ ರೀತಿ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ ಸರ್. ಈಗ ಸಾವಯವದಲ್ಲಿ ಬೆಳೆದಿರತಕ್ಕಂಥ ಹಣ್ಣು ಹಂಪಲುಗಳು ರುಚಿಯಲ್ಲಿ ಅಷ್ಟೇ ಬದಲಾವಣೆ ಅಲ್ಲ, ನಮಗೆ ಗುಣಮಟ್ಟದಲ್ಲೂ ಸಾಕಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೇದಾಗುತ್ತಲ್ವಾ? ಹೌದು ಸರ್, ಸತ್ಯವಾದ ಮಾತು ಸರ್. ಇದು ಗುಣಮಟ್ಟ ಕೂಡ ತನ್ನಿಂತಾನೇ ಅದು ಇಂಪ್ರೂವ್ ಆಗುತ್ತೆ. ಯಾಕಂದರೆ ನಾವು ಯಾವುದೇ ಒಂದು ಕೃತಕವಾದಂಥ ಪೋಷಕಾಂಶಗಳನ್ನು ನಾವು ಭೂಮಿಗೆ ನೀಡಿಲ್ಲದ ಕಾರಣದಿಂದ ಸಹಜವಾಗಿಯೇ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ನೀಡ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳು ಪರಿವರ್ತನೆ ಮಾಡಿ ಆ ಸಸ್ಯಗಳಿಗೆ ಕೊಟ್ಟಾಗ ಅದು ನಿಜವಾದ ರುಚಿ ಅದರಲ್ಲಿ ಬರುತ್ತೆ, ಅದರಲ್ಲಿ ಅನುಮಾನನೇ ಇಲ್ಲ ಸರ್. ಈಗ ಸಾಕಷ್ಟು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥವನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಬರತಕ್ಕಂಥ ಸಾಕಷ್ಟು ರೋಗಗಳನ್ನ ನಿಯಂತ್ರಣ ಮಾಡ್ಬೋದು ಈ ನಿಟ್ಟಿನಲ್ಲಿ ಅಲ್ವಾ? ಖಂಡಿತವಾಗಿ ನಿಯಂತ್ರಣ ಮಾಡ್ಬೋದು. ಯಾಕೆಂತಂದರೆ ಸರ್, ಈಗ ಯಾವುದೇ ಕಾಯಿಲೆಯ ಮೂಲ ಏನು ಹೇಳ್ತಾರೆ ಅಂದರೆ ಆಹಾರ, ಆಹಾರದಿಂದನೇ ಬರ್ತಕ್ಕಂಥದ್ದು ಕೆಲವಾರು ಸುಮಾರು ಕಾಯಿಲೆಗಳು ಬರ್ತವೆ ಅಂತ ಹೇಳ್ತಾರೆ. ಇಲ್ಲಿ ಮೂಲ ರೈತ ತನ್ನಷ್ಟಲ್ದೇ ತನ್ನ ಭೂಮಿಯನ್ನು ಒಂದು ಅಭಿವೃದ್ಧಿಪಡಿಸೋದ್ರ ಜೊತೆಗೆ ಅದನ್ನು ವಿಷಮುಕ್ತ ಮಾಡೋದ್ರ ಜೊತೆಗೆ ತಾನು ಬೆಳೆದಿರ್ತಕ್ಕಂಥ ಪದಾರ್ಥಗಳನ್ನು ಗ್ರಾಹಕರಿಗೆ ನೀಡಿ ಅವರ ಆರೋಗ್ಯವನ್ನು ಕೂಡ ಅವರು ಅಭಿವೃದ್ಧಿ ಪಡಿಸ್ತಾನೆ, ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ. ಈಗ ತಜ್ಞರ ಒಂದು ಮಾತಿದೆ, ಮನುಷ್ಯನ ಆರೋಗ್ಯ ಎಲ್ಲಿದೆಯಪ್ಪ ಅಂತಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ರೈತನ ತಿಪ್ಪೆಗುಂಡೆಯಲ್ಲಿ ಇದೆ ಅಂತ ಹೇಳ್ತಾರೆ, ಇದು ಸತ್ಯವಾದ ಮಾತು? ಹೌದು ಸರ್. ಈಗ ಮೊದಲು ಈಗ ಸುಮಾರು ನಾವು ಹಸಿರು ಕ್ರಾಂತಿ ಆಗೋದಕ್ಕಿಂತ ಮುಂಚಿನ ದಿನಗಳಲ್ಲಿ ಯಾವುದೇ ರಸಗೊಬ್ಬರಗಳಾಗಲಿ ಅಥವಾ ಕೀಟನಾಶಕಗಳು ಕ್ರಿಮಿನಾಶಕಗಳು ಇರಲಿಲ್ಲ. ಆದಾಗ್ಯೂ ಕೂಡ ರೈತ ಬೆಳೆಯನ್ನು ಬೆಳೀತಾ ಇದ್ದ, ಗ್ರಾಹಕರನ್ನು ಉಪಯೋಗಿಸ್ತಾ ಇದ್ದರು. ಇವತ್ತಿಗಿಂತಲೂ ಒಂದು ಒಳ್ಳೆ ಆರೋಗ್ಯ, ಇವತ್ತು ಹೈಟೆಕ್ ಆಸ್ಪತ್ರೆಗಳು ಬಂದಿದ್ದಾವೆ, ಹೈಟೆಕ್ ಮಾಲ್ಗಳು ಬಂದಿರ್ಬೋದು, ಅಭಿವೃದ್ಧಿ ಯಾವ ರೀತಿ ಆಗಿದೆ ಅಂತಂದರೆ ಅದು ವಿಜ್ಞಾನ ಅಂತ ಅದನ್ನು ಕರೆಯೋಕ್ಕಾಗೋದಿಲ್ಲ ಸರ್. ನಿಜವಾದ ವಿಜ್ಞಾನ ಅಂತಂದರೆ ಮೂಲ, ನಮ್ಮ ಮೂಲ ಕೃಷಿ ಏನಿತ್ತು ಅದು ನಿಜವಾದ ವಿಜ್ಞಾನ ಆಗಿತ್ತು ಸರ್. ಆಗ ಬೆಳೀತಕ್ಕಂಥ ಬೆಳೆನೇ ನಿಜವಾದ ಬೆಳೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ನಾವು ಸಾವಯವ ಕೃಷಿ ಮಾಡೋದ್ರಿಂದ ಬರೀ ಗುಣಮಟ್ಟದ ಬೆಳೆಗಳನ್ನ ಅಷ್ಟೇ ಅಲ್ಲ, ಮುಂದಿನ ಒಂದು ಪೀಳಿಗೆಗೆ ಗುಣಮಟ್ಟದ ಒಂದು ಮಣ್ಣು ಅಥವಾ ಭೂಮಿಯನ್ನು ಉಳಿಸ್ಕೊಂಡು ಹೋಗ್ಬೋದು. ಹೌದು ಸರ್, ಹೋಗಲೇಬೇಕು, ಇದು ಅನಿವಾರ್ಯ ಸರ್. ಇದು ಯಾಕೆಂತಂದರೆ ಈ ನಾಳಿನ ಪೀಳಿಗೆಯವರಿಗೆ ಇವತ್ತು ಏನಾಗಿದೆ ಅಂದರೆ ಭೂಮಿ ಜೌಳು ಆಗ್ತದೆ, ಸೌಳು ಆಗ್ತಾ ಇದೆ, ಇನ್ನು ಯಾವುದೇ ಕಾರಣಕ್ಕೂ ಭೂಮಿ ಬೆಳೆಯಲಾರದಂಥ ಸ್ಥಿತಿ ತಲುಪಿಬಿಟ್ಟಿದೆ. ಆದ್ದರಿಂದ ನಾವು ಈಗಲೇ ಎಚ್ಚೆತ್ತುಕೊಂಡು ನಾವು ಸಾವಯವ ಕೃಷಿ ಕಡೆ ನಾವು ವಾಲಿ ನಮ್ಮ ಭೂಮಿಯನ್ನು ಮೊದಲು ರಕ್ಷಣೆ ಮಾಡಬೇಕಾಗಿದೆ ಸರ್. ಭೂಮಿ ರಕ್ಷಣೆ ಮಾಡದಿದ್ದರೆ ನಮ್ಮ ಒಂದು ಜನಸಂಕುಲವನ್ನು ರಕ್ಷಣೆ ಮಾಡೋಕ್ಕಾಗದೇ ಇಲ್ಲ. ಈ ಒಂದು ಅನಿವಾರ್ಯತೆಯನ್ನು ಕಂಡುಕೊಂಡು ಪ್ರತಿಯೊಬ್ಬರು ಕೃಷಿಕರು ಕೂಡ ಸಾವಯವ ಕೃಷಿ ಕಡೆ ಬರಲೇಬೇಕಾದಂಥ ಒಂದು ದಿನಗಳು ಹತ್ತಿರ ಬಂದಿದ್ದಾವೆ. ಹಾಗಾಗಿ ಎಲ್ಲ ರೈತರು ಈ ಒಂದು ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಂತಕ್ಕಂಥದ್ದು ನನ್ನ ಒಂದು ಕಳಕಳಿ ಸರ್. ಈಗ ಇಷ್ಟೆಲ್ಲ ಹಣ್ಣು ಮತ್ತು ತರಕಾರಿಗಳ ಜೊತೆಗೆ ಈಗ ಈ ಒಂದು ಸಿರಿಧಾನ್ಯಗಳು ಅಂತಂದರೆ ಯಾವ್ಯಾವ ಸಿರಿಧಾನ್ಯಗಳನ್ನ ಎಷ್ಟೆಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ರೆ? ಹಿಂದಿನ ವರ್ಷದಲ್ಲಿ ಒಂದು 2 ಎಕರೆಯಲ್ಲಿ ನವಣೆ ಕೋರ್ಲೆ ಮತ್ತು ಸಾಮೆ ಬೆಳೆದಿದ್ದೆ, ಸ್ವಲ್ಪ ಜೋಳ ಬೆಳೆದಿದ್ದೆ, ಮತ್ತು ಹಲಸಂದೆ ಬೆಳೆದಿದ್ದೆ, ಹೆಸರು ಬೆಳೆದಿದ್ದೆ, ಸ್ವಲ್ಪ ಶೇಂಗಾನೂ ಹಾಕಿದ್ದೆ ಸರ್. ಇಷ್ಟು ಮಿಶ್ರ ಬೆಳೆ 2 ಎಕರೆಯಲ್ಲಿ ಬೆಳೆದಿದ್ದೆ, ಎಲ್ಲ ಸ್ವಲ್ಪ ಸ್ವಲ್ಪ ಬಂದಿತ್ತು ಸರ್. ಅದು ಒಟ್ಟಾರೆ ಇಳುವರಿ ಇಷ್ಟು ಅಂತ ನನಗೆ ಅಂದಾಜಿಲ್ಲ, ಆದರೂ ಯಶಸ್ವಿಯಾಗಿ ಬೆಳೆದಿದ್ದೆ ಸರ್ ನಾನು ಸಾವಯವ ಕೃಷಿಯಲ್ಲೇ. ಈಗ ಸಿರಿಧಾನ್ಯಗಳನ್ನ ಬೆಳಿಬೇಕಂತ ಯಾಕೆ ಅನ್ನಿಸ್ತು ನಿಮಗೆ, ಯಾಕೆ ಮನಸ್ಸು ಮಾಡಿದ್ರೆ? ಸರ್, ಇದಕ್ಕೆ ಮೂಲ ಕಾರಣ ಅಂತಂದರೆ ಆರೋಗ್ಯನೇ ಸರ್. ನಾನು ಈಗ ಆರೋಗ್ಯ ಯಾಕೆ ಬರುತ್ತೆ ಅಂತ ನೋಡಿದರೆ ಆಸ್ಪತ್ರೆಯಲ್ಲಿ ಆರೋಗ್ಯ ಸಿಗ್ತದೆ ಅಂತಾರೆ. ನನ್ನ ಪ್ರಕಾರ ಆರೋಗ್ಯ